ನಮ್ ಮುತ್ಯಾ ದ್ರಾಕ್ಷ ಹಂದ್ರಕ ಮಹಾವೀರ್ ಸ್ಟೀಲ್ ಬಳಸಿದ್ದ, ಬಹಳ ಗಟ್ಟಿ ಮುಟ್ಟ ಐತಿ ನೋಡು, ಅದಕ ಎಷ್ಟು ತಲೆ ಹೋದ್ರು ಚಿಂತಿನ ಇಲ್ಲ. ದ್ರಾಕ್ಷಿ ತೋಟಕ್ಕಾಗಿ ಆಂಗಲ್ ಫ್ಲಾಟ್ ಹಾಗೂ ಚನಲ್ ನಮಗ ಬೇಕಾದ ಸೈಜ್ ನಲ್ಲಿ ಸಿಗ್ತಾವ. ಮಹಾವೀರ್ ಸ್ಟೀಲ್, ಇನ್ನೊಂದು ಮತ್ತೊಂದು ಯಾವುದು ಬೇಡ. ಬೀಡಿ ಸಿಗರೇಟ್ ನ ಪ್ರತಿಯೊಂದು ದಮ್ಮು ನಿಮಗೆ ಹಾನಿ ಉಂಟು ಮಾಡುತ್ತದೆ. ಧೂಮಪಾನದಿಂದ ನಿಮ್ಮ ಹೃದಯಕ್ಕೆ ರಕ್ತ ಕೊಂಡೊಯ್ಯುವ ಮುಖ್ಯ ನಾಳಗಳಲ್ಲಿ ವಿಷಕಾರಿ ಅಂಟು ಸಂಗ್ರಹಣೆಯಾಗಿ ಹೃದಯಾಘಾತ ಉಂಟಾಗಬಹುದು. ಧೂಮಪಾನ ಮಾಡುವವರ ಹೃದಯದಲ್ಲಿ ಸುಮಾರು 1 ಚಮಚದಷ್ಟು ಪ್ರಮಾಣದ ಈ ವಿಷಕಾರಿ ಪದಾರ್ಥ ಇರುವುದು ಕಂಡುಬಂದಿದೆ. ಅದು ಕೂಡ ಕೇವಲ 32 ವರ್ಷ ವಯಸ್ಸಿನಲ್ಲಿ. ಪ್ರತಿಯೊಂದು ಬೀಡಿ ಸಿಗರೇಟು ನಿಮಗೆ ಹಾನಿ ಉಂಟು ಮಾಡುತ್ತದೆ. ತಂಬಾಕು ಕೊಲ್ಲುತ್ತದೆ. ಇಂದೇ ತ್ಯಜಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಡಾಕುಟ್ರೆ, ಮಿದುಳ್ ಕೆಲ್ಸ ಮಾಡಿಲ್ಲ ಅಂದ್ರೆ ಅವ್ನ್ ಬದುಕಿದ್ದು ಸತ್ತ ಹಾಗೆ. ಅವ್ನ್ ಎಲ್ಲ ಅಂಗಾಂಗಗಳನ್ನ ದಾನ ಮಾಡ್ಬಿಡ್ತೀನಿ ಹೇಳಿ, ಎಲ್ ಸಹಿ ಹಾಕ್ಬೇಕು? ತುಂಬಾ ಒಳ್ಳೆ ನಿರ್ಧಾರ ಅಮ್ಮ. ಅಪ್ಪನ ಯಾವ ಯಾವ ಅಂಗಾಂಗಗಳು ಉಪಯೋಗಕ್ಕೆ ಬರುತ್ತೆ ಡಾಕ್ಟ್ರೆ? ಹೃದಯ, 2 ಕಿಡ್ನಿ, ಲಿವರ್, ಮೇಧೋಜರಕ, ಸಣ್ಣ ಕರಳು, ಶ್ವಾಸಕೋಶ, ಒಟ್ಟು 5 ಜನರ ಜೀವ ಉಳಿಸಬಹುದು. ಅಷ್ಟೇ ಅಲ್ಲಮ್ಮ, ಅಂಗಾಂಶಗಳಾದ ಚರ್ಮ, ಮೂಳೆ, ಅಸ್ಥಿರಜ್ಜೆ, ಹೃದಯದ ಕವಾಟ, ಕಾರ್ನಿಯಾ ದಾನದಿಂದ 50 ಜನರ ಜೀವ ಉಳಿಸಬಹುದು. ಸಹಿ ಮಾಡಮ್ಮ, ಒಳ್ಳೆ ಕೆಲ್ಸ. ಅಂಗಾಂಗ ದಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್. ಈಗ ಕೇಳಿ ಬಾಗಲಕೋಟೆ ತಾಲೂಕಿನ ಚಿಕ್ಕಸಂಶಿ ಗ್ರಾಮದ ಕೃಷಿ ಅನುಭವಿ ಆನಂದಗೌಡ ತಿಮ್ಮನಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ರೈತ ಬಂದವರೇ, ಶರಣ ಶರಣಾರ್ಥಿಗಳು. ಇಂದಿನ ದಿವಸ ಈ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಚಿಕ್ಕಸಂಶಿ ಗ್ರಾಮದ ಆನಂದಗೌಡ ತಿಮ್ಮನಗೌಡ ಪಾಟೀಲ್ ಅವರಿದ್ದಾರೆ. ಇವರ ಒಂದು ಕೃಷಿ ಜೀವನದ ಅನುಭವಗಳು ಏನೇನದಾವ ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಮತ್ತು ಇವರು ಬಾಳೆ ಹಾಗೂ ದಾಳಿಂಬೆ ಕೃಷಿಯಲ್ಲಿ ಯಶಸ್ವಿಯಾದಂತಹ ರೈತರು. ಕಾರ್ಯಕ್ರಮಕ್ಕೆ ಸ್ವಾಗತ ಆನಂದಗೌಡ ತಿಮ್ಮನಗೌಡ ಪಾಟೀಲ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಆನಂದಗೌಡ ಅವರೇ, ಈಗ ತಾವು ಏನು ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನ, ಕೃಷಿ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಬಂದಿದ್ದೀರಿ? ತಮ್ಮ ಪರಿಚಯ ನಮ್ಮ ಕೇಳೋಕ ಮಿತ್ರರಿಗೆ. ನಂದು ಎಜುಕೇಶನ್ ಬಂದು BHMS ಮುಗಿಸಿದ್ದೀನಿ. ನಾನು 10 ವರ್ಷ ಕುಂದ್ರಿಗೆಯಲ್ಲಿ ನಮ್ಮ ಪಕ್ಕದ ಊರಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಮೆಡಿಕಲ್ ಪ್ರಾಕ್ಟೀಸ್ ಮಾಡಿ. ನಮ್ಮ ಸ್ವಲ್ಪ ಕೌಟುಂಬಿಕ ಕಾರಣಗಳಿಂದ ನಾವು ಡಿವೈಡ್ ಆದ್ಮ್ಯಾಗ ಬಿಟ್ಟು ನಾನು ಒಕ್ಕಲ್ತನ ಮಾಡಾಕತ್ತಿದೆ. 2003 ನಾನು ಬಿಟ್ಟು ಒಕ್ಕಲ್ತನ ಮಾಡ್ಲಕತ್ತಿದೆ. ಒಕ್ಕಲ್ತನ ಮಾಡಾಕತ್ತಿ ಮೊದಲು ನಾನು ದಾಳಂಬ್ರಿ, ಚಿಕ್ಕು, ಲಿಂಬಿ ಈ ತರ ಮಾಡ್ಕೊಂತ ಅದರಲ್ಲಿ ಸಕ್ಸಸ್ ಆದಿವಿ. ಮುಂದೆ ನಾವು ಡಿವೈಡ್ ಆದ್ಮೇಲೆ ನಾವು ಮತ್ತೆ ಬಾಳೆ ಹಚ್ಚಿದೆ, ಕಬ್ಬು ಹಚ್ಚಿದ್ದೆ. ಬಾಳೆಯಲ್ಲಿ ಒಳ್ಳೆ ಇಳುವರಿ ನಮ್ಗೆ G9 ತಂದು ಹಚ್ಚಿದ್ವಿ ನಾವು. ನಮಗೊಂದು ಬಾಗಲಕೋಟೆ ಕೃಷಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಮಗೊಂದು ಇದು ಸಬ್ಸಿಡಿ ದರದಲ್ಲಿ ಬಾಳೆ ಮರಿ ಕೊಡಿಸಿದ್ರು. ಒಂದು ಯೋಜನಾ ಮಾಡಿದ್ರು ಅವರು, CHC ಅಂತೇಳಿ ಮಾಡಿ ನಮ್ಮಲ್ಲಿ ಒಂದಿಷ್ಟು ರೈತರಿಗೆ ಬಾಳೆ ಬೆಳೆಯಕ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ರು ಬಾಗಲಕೋಟೆ ಕೃಷಿ ತೋಟಗಾರಿಕಾ ಇಲಾಖೆ ಅವರು. ಅವರಿಂದ ನಾವು ಬಾಳೆ ಬೆಳೆಯಕ್ಕೆ ಉತ್ತೇಜನ ಪಡ್ಕೊಂಡು ಬಾಳೆ ಬೆಳೆಯಕ್ಕೆ ಹಚ್ಚಿದಾಗ 6-5 ಸೈಜ್ನಲ್ಲಿ ಬಾಳೆ ಹಚ್ಚಿದ್ದೀವಿ G9. ನಮಗೆ ಸುಮಾರು 1 ಎಕರೆಗೆ 1340 ಸಸಿಗಳು ಕುಂತಿದ್ದು. 6-5 ಹಚ್ಚಿದಾಗ 1340 ಸಸಿಗಳು ಕುಂತಾಗ ನಾವು ಅದನ್ನ ಅವರು ಏನ್ ಮಾಡಬೇಕು, ಯಾವ ತರ ಬೆಳೆಸಬೇಕು, ನಮ್ಗೆ ವಾರಕ್ಕೊಮ್ಮೆ ತೋಟಗಾರಿಕಾ ವಿಜ್ಞಾನಿಗಳು ತಜ್ಞರು ಬಂದು ಹೇಳ್ತಾ ಇದ್ರು. ನಾವು ನಮ್ಮ ಅನುಭವಗಳನ್ನ ಅದಕ್ಕೆ ಫಸ್ಟ್ಗೆ ನಾವು ಶೋಯಿಂಗ್ ಮಾಡುವಾಗ ನೆಲವನ್ನು ಚೆನ್ನಾಗಿ ಹದ ಮಾಡಿಕೊಂಡು ನೆಗ್ಲ ಹೊಡಿಸಿ, ಕಟ್ರು ಹೊಡಿಸಿ ಹದ ಮಾಡಿ 5-6 ಸೈಜಿಗೆ ನಾವು ಪಿಟ್ ತೆಗೆಸಿ ಅದರಲ್ಲಿ ಸಗಣಿ ಗೊಬ್ಬರ ಮತ್ತು ಇಂತ ಇದು ಎರೆಹುಳ ಗೊಬ್ಬರ ಹಾಕಿ ಆಮೇಲೆ ಈ ತರ ನಾವು ಮಾಡ್ಕೊಂತ ಬಂದಿದ್ರಿ. ಒಳ್ಳೇದು, ತಮ್ಮ ಒಂದು ಪರಿಚಯವನ್ನು ವಿಸ್ತೃತವಾಗಿ ಮಾಡಿಕೊಟ್ರಿ ಆನಂದಗೌಡ ಅವರೇ. ಈಗ 8 ವರ್ಷದಿಂದ ತಾವು ಈ ಕೃಷಿ ಜೀವನ? ಕನಿಷ್ಠ 14-15 ವರ್ಷ ಆಯ್ತು ರೀ. ಈಗ ಕೃಷಿ ಜೀವನ ಮಾಡಾಕತ್ತಿದ್ಮ್ಯಾಗ 15 ವರ್ಷ ಆಯ್ತು. 15 ವರ್ಷದಿಂದ ಈಗ ಇದನ್ನ ಮಾಡ್ಕೊಂತ ಹೈನುಗಾರಿಕೆನೂ ಮಾಡ್ತಿವ್ರಿ ಅದ್ರ ಜೊತೆ. ಈಗೇನು ತಾವು ವೈದ್ಯ ವೃತ್ತಿನೂ ಮಾಡ್ತಾ ಇದ್ರಿ, ಈಗ ಕೃಷಿ ಮಾಡ್ತಾ ಇದ್ರಿ, ಯಾವ್ದು ಚೆನ್ನಾಗಿ ಅನಿಸ್ತದ್ರಿ ತಮ್ಮ? ಇದು ಕೃಷಿ ಮಾಡೋದು ನಮ್ಮಷ್ಟಕ್ಕೆ ನಾವೇ, ಏನು ಒಂದು ಕಿರಿಕಿರಿ ಇರೋದಲ್ಲ, ಇದು ಬಹಳ ಚೆನ್ನಾಗಿ ಅನಿಸ್ತದ್ರಿ ನಮಗೇನು. ವೈದ್ಯ ವೃತ್ತಿ ಮಾಡುವಾಗ ಅದು ಆಯ್ತು ಇದು ಆಯ್ತು ಮಧ್ಯರಾತ್ರಿ ಎಬ್ಸುದು ಸ್ವಲ್ಪ ಮನಸ್ಸಿಗೆ ಇದು ಇರೋದಿಲ್ಲ. ಅಂದ್ರೆ ಅದು ದುಡ್ಡು ಬರ್ತೈತೆ ಅದ್ರಾಗ, ಆದ್ರೆ ಇಷ್ಟು ಜೀವನ ನೆಮ್ಮದಿ ಇರಂಗಿಲ್ಲ ಅಂತ. ತಮ್ಗ ಈ ನೆಮ್ಮದಿ ಜೀವನ ತಂದು ಕೊಟ್ಟದ್ರಿ ಕೃಷಿ ಜೀವನ? ಹೌದೌದ್ರಿ. ಈಗ ತಾವ್ ಕೃಷಿ ಮಾಡ್ತಾ ಇದ್ರಿ, ಒಟ್ಟಾರೆ 8 ಎಕರೆ ಜಮೀನ್ರಿ? ಈ ಸದ್ಯ ನಾನು ಮಾಡ್ತಾ ಇರೋದು 1 9 ಎಕರೆ ಜಮೀನ್ ಮಾಡ್ತಾ ಇದ್ದೀನಿ. 9 ಎಕರೆ ಜಮೀನಲ್ಲಿ ಪೂರ್ತಿ ನೀರಾವರಿನೇ? ಹಾ, ನೀರಾವರಿನೇ ರೀ. ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ? ಬೆಳೆ ಈ ಸದ್ದ ನಮ್ದು ದಾಳಿಂಬೆ ಮತ್ತು ಲಿಂಬೆ ಒಂದ್ 5 ಎಕರೆ ಒಳಗ ಐತ್ರಿ. ಉಳಿದೊಂದ್ 4 ಎಕರೆ ಈಗ ಈ ಸದ್ದ ಗೋಧಿ ಐತಿ. ಮುಂದ ಕಬ್ಬು ಹಚ್ಚುವ ವಿಚಾರ, ಕಬ್ಬಿತ್ತು ಕಬ್ ತೆಗೆದು ಗೋಧಿ ಹಾಕಿವಿ ಈಗ, ಮತ್ ಮುಂದ್ ಕಬ್ಬು ಹಚ್ಚೋದು. ಅದಕ್ಕೆ ಅದ್ರ ಜೊತೆಗೆ ಹೈನುಗಾರಿಕೆ ಹೈನುಗಾರಿಕೆ ಇದೆ ರೀ. ಎಷ್ಟು? ಒಂದ್ 2 ಆಕಳದವು, ಒಂದ್ ಎಮ್ಮೆ ಐತಿ. ದಿವಸ ಮುಂಜಾನೆ ಸಾಯಂಕಾಲ ಕೂಡಿ ಇಲ್ಲಿ ನಮ್ಮಲ್ಲಿ ಕೇಮೆಪ್ಪದ ಒಂದ್ ಡೇರಿ ಐತ್ರಿ. ಅಲ್ಲಿಗೆ ಒಂದ್ 10 ಲೀಟರ್ ಹನ್ನೊಂದು 11.5 ಲೀಟರ್ ಹಾಲು ಹಾಕ್ತಿವಿ ಡೈಲಿ. 2 ಆಕಳದ 10-11 ಲೀಟರ್ ಹಾಕ್ತೀರಿ? ಹೌದೌದ್ರಿ. ಯಾವ ತಳಿ ಆಕಳಗಳು? ಜರ್ಸಿರಿ, ಎಚ್ಎಫ್ ಅಂತಾರಲ್ಲ ಆ ತಳಿ ಇದೆ. ಒಂದು ಮಿಶ್ರ ಇದೆ ಸ್ವಲ್ಪ ಜವಾರಿ ಎಮ್ಮಿ. ಯಾಕ್ರಿ ಯಾರ ರೀತಿ ಏನು ಎಮ್ಮಿ ಮತ್ತು ಆಕಳ ಎರಡು ಸಾಕಿದ್ರಿ? ಸುಮ್ಮನೆ ಎಮ್ಮಿ ಇರ್ಲಿ, ಒಂದು ಆಕಳನು ಇರ್ಲಿ. ಈಗ ಎಚ್ಎಫ್ಗೆ ಫ್ಯಾಟ್ ಬರೋದಿಲ್ಲ ಅದರದ್ದು ಅಂತಾರ, ಆ ಕಾರಣಕ್ಕೇನಾದ್ರೂ ಸಾಕಿದ್ರೆ? ಏನಿಲ್ರಿ, ಏನಿಲ್ಲ. ಎಮ್ಮಿ ಹಾಲನ್ನ ಬೇರೆ ಹಾಕ್ತಿವಿ, ಆಕಳ ಹಾಲನ್ನ ಬೆಲೆ ಬೇರೆನ ಹಾಕ್ತಿವಿ. ನಮ್ಗೆ 20-22 ರೂಪಾಯಿ ಆಕಳ ಹಾಲು ಬೀಳ್ತೈತಿ. ಆಮೇಲೆ ನಮ್ಗೆ 5 ರೂಪಾಯಿ ಒಂದು ಗೌರ್ಮೆಂಟ್ದಿಂದ ಸರ್ಕಾರದಿಂದ ಅನುದಾನ ಕೊಡ್ತಾರ. 26-27 ರೂಪಾಯಿ ಹಾಲು ಮಾರು ಹೊತ್ತಿನಾಗ ನಾವು ಅದಕ್ಕೆ ಅಷ್ಟು ಖರ್ಚು ಮಾಡಿರ್ತೀವಿ. ಆದ್ರೆ ಒಂದು 50% ಉಳಿತೈತಿ ನಮ್ಗೆ. ಅದ ಹೈನುಗಾರಿಕೆಯಿಂದ ಚಲೋ ಐತ್ರಿ, ಲಾಭ ಚಲೋ ಐತಿ, ಉಳಿತೈತಿ ಅದ್ರಾಗಿಲ್ಲ. ನಾನಿಲ್ಲ. ಈಗ ಹೈನು ಉತ್ಪಾದನೆ ಹೆಚ್ಚು ಮಾಡ್ಬೇಕಂದ್ರ ಏನೇನ್ ಮಾಡ್ಬೇಕಂತೀರಿ? ಹೈನುಗಾರಿಕೆ ಉತ್ಪಾದನೆ ಹೆಚ್ಚು ಮಾಡ್ಬೇಕಂತಂದ್ರೆ ನೋಡ್ರಿ, ಅದು ಹಾಲು ಹಿಂದೂದ್ರ ಮ್ಯಾಗ್ಬೇಕ್ರಿ. ದನಕ್ಕೆ ಈಗ ನಮ್ಗೆ ಆಕಳಿಗೆ ಒಂದ್ ಆಕಳ 10 ಲೀಟರ್ ಹಾಲು ನಿಂತಿತ್ತಂದ್ರೆ ಕನಿಷ್ಠ ಡೈಲಿ 5 ಕೆಜಿ ಅಷ್ಟು ಅದಕ್ಕೆ ಫೀಡ್ ಹಾಕಬೇಕು. ಆಮೇಲೆ ಕೊರೆದದ್ದು ಮೇವು ಮಷಿನ್ದಲ್ಲಿ ಕೊರೆದು ಹಾಕುದು, ಈ ಕುಡುಗೋಲ್ದಲ್ಲಿ ಕೊರೆದು ಮೊದಲು ಕನಕಿ ಹಿಂಗೆ ಕೊರೆದು ಹಾಕ್ತಿದ್ರೆ ಆ ತರ ಬಿಟ್ಟು ಈಗ ಮಷಿನ್ ಕಟ್ ಚಾಪ್ ಕಟ್ರ ಅಂತಂದು ಅದರಲ್ಲಿ ಹಾಕೋದ್ರಿಂದ ನಮಗೆ ಮೇವನು ಸೇವ್ ಆಕತಿ. ಆಮೇಲೆ ದನ ಒಂದು ಲೆವೆಲ್ದಲ್ಲಿ ಇರ್ತಾವ ಹೈನುಗಾರಿಕೆ. ಅದಕ್ಕೆ ಹುಲ್ಲು ಹಸಿ ಮೇವು ಮತ್ತು ಕನಕಿ ಎರಡೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಪ್ಯಾಟ್ನು ಬರ್ತೈತಿ. ಆಮೇಲೆ ದನಕ್ಕೆ ಹಾಲು ಹೆಚ್ಚಕತಿ. ಈ ತರ ಮೇಯಿಸ್ಬೋದ್ರಿ. ಮತ್ತೆ ನಾನಾ ವಿಧಾನಗಳು ಬಂದವ್ರಿ ಈಗ. ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದಿಬ್ರು 3 ಮಂದಿ ಹೊಸ ವಿಧಾನಗಳನ್ನ ಅಳವಡಿಸ್ಯಾರ. ನಾವು ಇನ್ನ ಏನು ಮಾಡಿಲ್ಲ ಅವನ್ನ, ಇನ್ ಮುಂದಿನ ಮನೆಯೊಳಗ್ ಮಾಡ್ಬೇಕು ಅನ್ನೋ ಒಂದ್ ವಿಚಾರ. ಏನು ಹೊಸ ವಿಧಾನ ರೀ? ಅದ ಏನಂತಾರಲ್ಲ, ಅದಕ್ಕೆ ಹೈಡ್ರೋಪೋನಿಕ್ಸ್ ಅಂತೇಳಿ ಮಾಡಿದಾರ್ರಿ. ಈ ಕೆಎಂಪದವ್ರು ಅದನ್ನ ಸಬ್ಸಿಡಿ ದರದೊಳಗ ಹೈಡ್ರೋಪೋನಿಕ್ಸ್ ಕೊಟ್ಟರೆ ಎರಡಿಲ್ಲಿ. ನಮ್ ಬ್ರದರ್ ಒಂದ್ ಮಾಡ್ಯಾರಿ, ಇನ್ನೊಬ್ರು ನಮ್ ಬ್ರದರ್ ಅವರು ಮಾಡ್ಯಾರಿ. ಅದಕ್ಕೆ ಕಾಳ ಹಾಕಿ ಇಷ್ಟ ಸಸಿ ಬೆಳೆಸಿ ಅದನ್ನಷ್ಟ ದನಕ್ಕೆ ಹಾಕಿಬಿಡುದು ಡೈಲಿ ಒಂದ್ ಪುಟ್ಟಿ ಮುಸ್ರಿ ಬದ್ಲಿ ಅದನ್ನ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಹಾಲು ಹೆಚ್ಚಕತಿ ಅಂತ ಒಂದು ಅವ್ರು ಕಂಡ್ಕೊಂಡ ಹೇಳಿದ್ದು. ವಿಜ್ಞಾನಿಗಳು ಹೇಳಿದ್ದನ್ನ ಸ್ವಲ್ಪ ಅಳವಡಿಸು, ಇದು ಬಹಳ ನಮ್ಮಲ್ಲಿ ಅದನ್ನು ಮಾಡ್ತಾರೆ ಎಲ್ಲರೂ ಸ್ವಲ್ಪ. ಮುಖ್ಯವಾಗಿ ಇದು ಹೈಡ್ರೋಪೋನಿಕ್ಸ್ ಸಾಮಾನ್ಯವಾಗಿ ಬೆಳ್ಕೊಂಡ್ ಬಂದಿದ್ದು ಒಬ್ಬ ರೈತರಿಂದಾನೇ. ಈಗ ರೈತರಿಂದಾನೇ ವಿಜ್ಞಾನಿಗಳು ಅಧ್ಯಯನ ಮಾಡಿ ಈಗ ಮತ್ತೆ ವಿಜ್ಞಾನಿಗಳಿಂದ ರೈತರಿಗೆ ಈ ಒಂದು ತಂತ್ರಜ್ಞಾನ ಮುಂದುವರಿತಾ ಇದೆ. ಆನಂದ್ ಗೌಡ್ರೆ, ತಾವು ಏನು ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ದೀರಿ, ಪ್ರಮುಖವಾಗಿ ತಾವು ಬಾಳೆ ಹಾಗೂ ದಾಳಿಂಬೆ ಇವುಗಳಲ್ಲಿ ಹೆಚ್ಚು ತಾವು ಯಶಸ್ವಿ ಹೊಂದಿದ್ದೀರಿ. ಬಾಳೆ ಯಾವ ತಳಿಯ ಒಂದು ಬಾಳೆ ಬೆಳೀತಾ ಇದ್ದೀರಿ? ನಾವು G9 ಮತ್ತು ಜವಾರಿ ಎರಡೂ ಬೆಳೆದಿದ್ದೀವಿ. ಎರಡೂ ಏನು ವ್ಯತ್ಯಾಸ ರೀ ಎರಡರಲ್ಲಿ? G9 ಅದು 2 ವರ್ಷಕ್ಕೆ 3ನೇ ವರ್ಷಕ್ಕೆ ಅಷ್ಟೇ ಮುಗಿದು ಹೋಯ್ತಿರ, ಮತ್ತೆ ಬಾಳೆ ತೆಗಿಬೇಕು, ಮತ್ತೆ ರೀ ಶೋವಿಂಗ್ ಮಾಡಬೇಕು ಹಚ್ಚಬೇಕು. ಜವಾರಿ ಹಾಗಲ್ಲ, ನಾವು ಸರಿಯಾಗಿ ಸಗಣಿ ಗೊಬ್ಬರ ಹಾಕೊಂತ ಹೋದಿವ ಅಂತಂದ್ರೆ 4-5 ಬೆಳೆ ಬರುತ್ತೆ. ಸ್ವಲ್ಪ ನಡುವಿನ ಖರ್ಚುಗಳು ಕಮ್ಮಿ ಆಗ್ತಾವ, ಅದ್ರಾಗ ಬೆಳ್ಕೊಂತ ಹೋಗ್ತತಿ. ಮತ್ ಜವಾರಿ ಬಾಳಿ ಕಮ್ಮಿ ಕುಂದಿರ್ತೈತ್ರಿ ಎಕರೆ ಮ್ಯಾಗ ಲೆಕ್ಕ. ಒಂದ್ 500 ಅಷ್ಟ ಕುಂದಿರ್ತೈತಿ ಒಂದ್ ಎಕರೆಕ. 7-8 10-10 ಸೈಜ್ ಹಚ್ಚಿದ್ರೆ 430 ಗಿಡ ಕುಂದಿರ್ತಾವ. ಇದು 1300 ಕುಂತಿರ್ತೈತಿ. ಆದ್ರೆ ಜವಾರಿ ಬಾಳಿ ತೂಕ ಬಾಳ ಬರಂಗಿಲ್ಲ, ಲಾಸ್ಟ್ ಬರ್ತದಂದ್ರೆ ಒಂದ್ 18 ಕೆಜಿ ಮಟ ಬರ್ತೈತಿ. ಇದು G9 ನಾವು ಬೆಳೆಸಿದ್ರೆ ಕರೆಕ್ಟ್ ಆಗಿ ಬೆಳೆಸಿದ್ರೆ 60-70 ಕೆಜಿ ಮಟ ತೆಗಿಬಹುದು. ಜವಾರಿ ಬಾಳಿಗೆ ರೇಟ್ 30 ರೂಪಾಯಿ ಇದ್ದಾಗ ಇದು 10-12 ರೂಪಾಯಿ ಇದಿರ್ತೈತಿ. ಅದರದ್ದು ಅಲ್ಲಿ ರಿಕವರಿ ಆಕತಿ. ಎರಡೂ ನಮ್ಗೆ ಜವಾರಿನೂ ಅಷ್ಟೇ ಉತ್ಪನ್ನ ಕೊಟ್ಟಂಗ್ ಬರ್ಸತ್ರಿ, ಮತ್ತೆ ಇದು G9 ಅಷ್ಟೇ ಅನಿಸ್ತೈತಿ. ಅದ್ರಾಗ ಏನ್ ಡಿಫ್ರೆನ್ಸ್ ಐತೆ ಕಂಡಿಲ್ಲ. ಮತ್ ನಮ್ಗೆ ಅಂದ್ರೆ ಒಟ್ಟಾರೆ ಎಕರೆ ಉತ್ಪನ್ನದೊಳಗೆ ಹೋಲಿಸಿದಾಗ ಎರಡೂ ಸಮಾನ ಉತ್ಪನ್ನ ಬರ್ತಾವ್ರಿ. ಹೌದು. ಈ G9 ಬೆಳೆ ಯಾವ ರೀತಿ ನಾವು ಬೆಳಿಬೇಕು, ಒಂದು ಭೂಮಿ ತಯಾರಿಕೆಯಿಂದ ಸ್ವಲ್ಪ ಮಾಹಿತಿ ನೀಡಬಹುದು? G9 ಬೆಳೆಯನ್ನ ನಾವು ನೋಡ್ರಿ, ಮೊದಲ ಭೂಮಿಯನ್ನ ಚೆನ್ನಾಗಿ ಹದ ಮಾಡ್ಕೋಬೇಕು. ನಾವು ನೇಗ್ಲ ಓಡಿಸೋದು ಇಲ್ಲ ಎತ್ತಿಲೆ ಗಳೆ ಓಡೋದು, ಹದ ಮಾಡಿ 5-6 ಫೂಟಿನ ಸೈಜಿನಲ್ಲಿ ಹಚ್ಚಿ ನಾವು ಡ್ರಿಪ್ ಮಾಡಿದ್ರೆ ಬಹಳ ಚಲೋ. ಈಗ ಡ್ರಿಪ್ ಮುಖಾಂತರ ನಮಗೆ ಫರ್ಟಿಲೈಸರ್ ಕೊಡ್ಲಿಕ್ಕೆ ಅದಕ್ಕೆ ಬರ್ತದೆ ಅಂತೇಳಿ ಡ್ರಿಪ್ ಮಾಡಿದ್ರೆ ಬಹಳ ಚಲೋ. 5-6 ಸೈಜ್ ಇಟ್ರೆ ಒಬ್ಬರು 4-6 ಇಡ್ತಾರ, 4-7 ಇಡ್ತಾರ. ಆ ತರ ಮಾಡೋಕ್ಕಿಂತ 5-6 ಸ್ಟ್ಯಾಂಡರ್ಡ್ ಸೈಜ್ G9 ಬಾಳೆ ಒಳಗೆ ಅದು ಅಗಿ ತಂದು ಒಂದು ಹಚ್ಚಿದ ಒಂದು ತಿಂಗಳಲ್ಲಿ ಅದಕ್ಕೆ ಸ್ವಲ್ಪ ಮಲ್ಚಿಂಗ್ ಇದು ಡ್ರಂಚಿಂಗ್ ಅಂತ ಮಾಡ್ಬೇಕು ಔಷಧ. ಬ್ಲಾಟೆಕ್ಸ್ ಆಮೇಲೆ ಬವಿಸ್ಟಿನ್ ಒಂದ್ ಯಾವ್ದೋ ಇನ್ಸೆಕ್ಟಿಸೈಡ್ ಕ್ಲೋರೋಪೆರಿಪಾಸ್ ಅಥವಾ ನವಕ್ರಾನು ಇಂತದೊಂದು ಇನ್ಸೆಕ್ಟಿಸೈಡ್ ಹಾಕೊಂಡು ಬಡ್ಡಿಗೆ ಹಾಕ್ಬೇಕು. ಅದು 1 ಲೀಟರ್ ನೀರಿಗೆ ಬಾವಿಷ್ಟಿನ 1.5 ಗ್ರಾಮ, ಬ್ಲಾಟೆಕ್ಸ್ 2.5 ಗ್ರಾಮ ಮತ್ತು 1 ml ಕ್ಲೋರೋಪೆರಿಪಾಸ್ ಅಥವಾ ಯಾವ್ದೋ ನವಕ್ರಾನು ಇಲ್ಲ ಸೈಪರ್ಮೆತ್ರಿನ್ ಈ ತರ ಒಂದ್ ಯಾವ್ದಾರ ಒಂದು ಹಾಕೊಂಡು 1 ಲೀಟರ್ ನೀರಿಗೆ ಪ್ರತಿಯೊಂದು ಬಡ್ಡಿಗೆ ಡೆಂಚ್ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಪ್ರತಿಯೊಂದು ಗಿಡದಿಂದ ಮಣ್ಣಿನಿಂದ ಬರತಕ್ಕಂತ ರೋಗಾಣುಗಳು ಮತ್ತು ಕೀಟಾಣುಗಳನ್ನ ನಿಯಂತ್ರಣ ಮಾಡಬೇಕು, ತಡೆಯುವುದಕ್ಕೋಸ್ಕರ ರೀ. ಭೂಮಿಯಲ್ಲಿ ಇರತಕ್ಕಂತ ಬೇಡಾದ ಬ್ಯಾಕ್ಟೀರಿಯಾಗಳು ಎಲ್ಲ ಸತ್ತು ಹೋಗ್ತೈತಿ. ಅಷ್ಟು ಮಾಡಿದ ಮೇಲೆ ಮುಂದೆ ಒಂದು 2-3 ತಿಂಗಳಿಗೆ ಮತ್ತೆ ಯಾವುದು ಸ್ವಲ್ಪ ಯಾವ್ದಾದ್ರು ಟಾನಿಕ್ ಸ್ಪ್ರೇ ಮಾಡ್ಕೋಬೇಕು. ನಮ್ಗೆ ಮೈಕ್ರೋನ್ಯೂಟ್ರಿಯನ್ಸ್ ಇದ್ದಂತದ್ದು ಯಾವ್ದೋ ಒಂದು ಟಾನಿಕ್ ಸ್ಪ್ರೇ ಮಾಡ್ಕೋಬಹುದು. ಆಮೇಲೆ ಬಯೋಜೈಮು, ಆಮೇಲೆ ಇವೆಲ್ಲ ಅಮೃತ ಸಂಜೀವಿನಿ ಈ ತರ ಬರುತ್ತೆ, ಅದು ಭೂಮಿಯಲ್ಲಿ ಬಿಡಬೇಕು. ಒಂದು ಎಕರೆ ಕನಿಷ್ಠ 5 ಲೀಟರ್ ಆದರೂ ಬಿಟ್ಟರೆ ಬಹಳ ಒಳ್ಳೇದು. ಮುಂದೆ ಒಂದು 3 ತಿಂಗಳ ನಂತರ ಅದನ್ನು ಬೋದೇರಿಸಿ, ಒಳಗೆಲ್ಲ ಸಣ್ಣ ಟಿಲ್ಲರ್ ತಗೊಂಡು ಗಳೆ ಹೊಡೆದು ಬೋದೇರಿಸಿ ಅದು ಒಂದು ಬೆಡ್ ಮಾಡಬೇಕು. ಬಾಳಿ ಬೆಡ್ಡಿಗೆ, ಬಾಳಿ ಬೆಡ್ಡಿಗೆ ಎಷ್ಟು ದೊಡ್ಡ ಬೆಡ್ ಮಾಡ್ತೀವಿ, ಹೆಂಡಿ ಗೊಬ್ಬರ ಹಾಕೋಬೇಕು. ಹೆಂಡಿ ಗೊಬ್ಬರ ಹಾಕೊಂಡು ಎಷ್ಟು ಬೆಡ್ ದೊಡ್ಡದು ಮಾಡ್ತೀವಿ ಅಷ್ಟು ಬಾಳ ಉತ್ತಮ. ಅಂದ್ರೆ ಏರುಮಡಿ ತಯಾರ ಮಾಡ್ಕೋ, ಏರುಮಡಿ ತಯಾರು ಮಾಡ್ಬೇಕು. ಅದು ಏರುಮಡಿ ಒಂದು ಅಳತೆ ಎಷ್ಟು ಇರ್ಬೇಕ್ರಿ? ಅಂದ್ರೆ ಅಗಲ ಎಷ್ಟು, ಎತ್ತರ ಎಷ್ಟು? ಅದು ಅಗಲ್ ನೋಡ್ರಿ, 1 ಫೂಟ್ ಇದ್ರೆ ಸಾಕು, 1-1.5 ಫೂಟ್ ಇದ್ರೆ ಸಾಕು. ಅಂದ್ರೆ ಅದು ಅಗಲ ಹೆಚ್ಚಿಗೆ ಮಾಡ್ಲಿಕ್ಕೆ ಬರುದಿಲ್ಲ. ಈಚೆ ಕಡೆ 1-1.5 ಫೂಟ, ಇದು 1.5 ಫೂಟ ಬಂತಂದ್ರೆ ನಡು 1-2 ಫೂಟ್ ಉಳಿತೈತಿ. ನಡು ಅಡ್ಡಾಡಕ್ಬೇಕು ನಮ್ಗ, ನಾಳೆ ಗಡ ತರ್ಲಿಕ್ಕೆ, ಗೊಬ್ಬರ ಹಾಕಕ್ಕ, ಏನೋ ಕೆಲಸ ಮಾಡ್ಲಿಕ್ಕೆ ಆದ್ರೂ ನಮ್ಗೆ ಅಡ್ಡಾಡಕ್ಕಷ್ಟು 1-2 ಫೂಟ್ ಜಾಗ ಬೇಕು. 1.5 ಫೂಟ್ ಈ ಕಡೆ, 1.5 ಫೂಟ್ ಈ ಕಡೆ ಬಂದ್ರೆ ಸಾಕು ಅಷ್ಟು. ಅಷ್ಟು ಮಾಡಿದ್ರೆ ಅದ್ರದ್ದು ಉತ್ತಮ ರೀ. ಆದ್ರೆ ಎತ್ತರಕ್ಕೆ ಎಷ್ಟು ಮಾಡ್ತೀವಿ ಅಷ್ಟು ಬಾಳ ಒಳ್ಳೇದು. ಗಿಡದ ಎತ್ತರಕ್ಕೆ ಮಾಡಿದೀವಿ ಅಂತಂದ್ರೆ ಗಿಡ ನಾಳೆ ಗಡ ದೊಡ್ಡ ಆದಾಗ ಹೊಳಂಗಿಲ್ಲ. ಮಳೆ ಗಾಳಿಗೆ ಬಂತು ಗಡ ವಜ್ಜಿ ಆದ್ರೆ ಬಾಗ್ದತೆ, ಆ ತರ ಹೊಳುವುದಿಲ್ಲ. ಹೊಳು ಟೈಮ್ದಾಗ ಪಟ್ಟಿ ಅದು ಕಟ್ಕೋಬೇಕ್ರಿ ಅಷ್ಟೇ. ಮುನ್ನ 4 ತಿಂಗಳಿಗೆ ಇದನ್ನೆಲ್ಲ ಮಾಡಿದ ಮೇಲೆ 4-5 ತಿಂಗಳಿಗೆ ಫಾಸ್ಫರಿಕ್ ಆಸಿಡ್ ಒಂದು 4-5 ಲೀಟರ್ ಬಿಟ್ಟಿದ್ವಿ ನಾವು 1 ಎಕರೆಗೆ. ಅದಾದ್ಮೇಲೆ ಒಂದು ನಮ್ಗೆ 1261 6 ತಿಂಗಳಿಗೆ 5 ತಿಂಗಳಿಗೆ ಗರ್ಭ ಕಟ್ಟಾಕತ್ತೈತ್ರಿ. ಅದೊಳಗೆ ಗಡ ತಯಾರಾಗತ್ತೆ ದಿಂಡಿನೊಳಗೆ. ಅವ ನಮಗ್ ಗೊಬ್ಬರ ಬೇಕಾಗತ್ತಿ, ಇದಕ್ಕೆ ಅದಕ್ಕೆ ಪೋಷಕಾಂಶಗಳನ್ನು ಕೊಡ್ಬೇಕಲ್ಲ. ಹೆಂಡಿ ಗೊಬ್ಬರ ಅಂತೂ ಹಾಕಿರ್ತೀವಿ, ಅದು 2 ತಿಂಗಳ ಮೇಲೆ ತಗೊಳಕತ್ತೈತಿ. ನಮ್ಗೆ ಎಮರ್ಜೆನ್ಸಿ ತಗೊಳ್ದಂದ್ರೆ ಇದು ಲಿಕ್ವಿಡ್ ಬಂದಾವೀಗ. 1261 ಮೊದಲು 1 ಎಕರೆಗೆ 50 ಕೆಜಿ 1261 ಬಿಡಬಹುದು. 3 ದಿವಸಕ್ಕೆ 1-3 ಕೆಜಿ 4 ಕೆಜಿ ಆತರ. ಮುಂದೆ ಅದಾದ್ಮೇಲೆ 52-52-34 ಅಂತ ಬರುತ್ತೆ, ಅದನ್ನು ಬಿಡೋದು. ಲಾಸ್ಟಿಗೆ ಬಂದು ಎಕರೆಗೆ 10 ಪ್ಯಾಕೆಟ್ದಷ್ಟು ಪೊಟ್ಯಾಶ್ ಬಿಟ್ಟಿದ್ವಿ ನಾವು. ಅವಾಗ ಗಡ ಎಲ್ಲ ಒಂದು ಲೆವೆಲ್ಗೆ ಬಂದ ಮೇಲೆ 12 ತಿಂಗಳಿಗೆ 9 ತಿಂಗಳಿಗೆ ಗಡ ಹೋಗಿರ್ತಲ್ರಿ, 13 ತಿಂಗಳಿಗೆ ಕಡಿಸ್ಕೋತತಿ. 11-12 ತಿಂಗಳಿಗೆ ಪೊಟ್ಯಾಶ್ ಬಿಟ್ಕೋತಂದ್ರೆ ಗಡ ತೂಕ ಹೆಚ್ಚು ಬರ್ತೈತಿ, ಆಮೇಲೆ ಗಡ ಶೈನಿಂಗ್ ಕಾಣ್ತತಿ. ಬರೋರ್ ವ್ಯಾಪಾರಸ್ಥರು ಬಂದು ಇಲ್ಲೇ ಬಂದು ಹೋಯ್ತಾರೆ ನಮ್ಮಲ್ಲಿ. ಪೊಟ್ಯಾಶ್ ಅಂತಿರಲ್ಲ, ಮಣ್ಣಿನೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಇರ್ತದ, ಆದ್ರೂ ಕೂಡ ನಮಗ ಮ್ಯಾಗಿಂದು ಪೊಟ್ಯಾಶ್ ಕೊಡ್ಬೇಕಂತೀರಿ? ಹೌದ್ರಿ, ಮಣ್ಣಿನೊಳಗೆ ಇರ್ತದಂತಂದ್ರೆ ನಮ್ಮಲ್ಲಿ ಪೊಟ್ಯಾಶ್ ಕಮ್ಮಿ ಐತ್ರಿ, ಅದಕ್ಕೆ ನಾವು ಜಾಸ್ತಿ ಕೊಡ್ತೀವಿ. ಪೊಟ್ಯಾಶ್ ಬೇಕೇ ಬೇಕ್ರಿ ಬಾಳಿಗೆ ಮತ್ತ ಇವೆಲ್ಲ ಹಣ್ಣಿನ ಗಿಡಕ್ಕೆ. ಪೊಟ್ಯಾಶ್ ಇದ್ದಾಗ ಒಂದಿಷ್ಟು ಸ್ವಲ್ಪ ವೇಟ್ ಬರ್ತೈತಿ, ಮತ್ತ ವೇಟ್ ನಿಂದ ನಮ್ಗೆ ಅನುಕೂಲಕತ್ತ ಅನ್ನೋದ್ರಿಂದ, ಮತ್ತ ನಮ್ಗೆ ಸ್ವಲ್ಪ ವೇಟ್ ಹೆಚ್ಚು ಬಂತಂದ್ರೆ ನಮ್ಗೆ ಅರ್ನಿಂಗ್ ಹೆಚ್ಚಾಗತ್ತೆ. ಅದ್ರ ಸಲುವಾಗಿ ಆದ್ರೂ ನಾವು ಪೊಟ್ಯಾಶ್ ಇಲ್ಲಿ ನಮ್ಮ ಏರಿಯಾದೊಳಗೆ ಪೊಟ್ಯಾಶ್ ಇದ್ದ ಅಂಶ ಸ್ವಲ್ಪ ಕಮ್ಮಿ ಐತಿ, ಅದಕ್ಕೆ ನಾವು ಪೊಟ್ಯಾಶ್ ಜಾಸ್ತಿ ಕೊಡ್ತೀವಿ. ಪೊಟ್ಯಾಶ್ ಇದ್ದಲ್ಲೂ ಪೊಟ್ಯಾಶ್ ಬೇಕ್ರಿ, ಎಕ್ಸ್ಟ್ರಾ ಪೊಟ್ಯಾಶ್ ಬೇಕು. ಅಂದ್ರೆ ಮಣ್ಣ ಪರೀಕ್ಷೆ ಅದೇನು ಮಾಡಿಸಿದ್ರಿ? ಮಾಡಿಸಿದೀವ್ರಿ, ನಾವು ಮಾಡಿಸಿದ್ವಿ. ಯೂನಿವರ್ಸಿಟಿ ಒಳಗೆ ಮಾಡಿಕೊಟ್ರೆ ನಮಗೆ, ಇಲ್ಲಿ ಬಾಗಲಕೋಟೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಮಣ್ಣು ನೀರು ಎಲ್ಲ ಪರೀಕ್ಷೆ ಮಾಡಿಕೊಟ್ರೆ ಅವರು ನಮಗೊಂದು ಚಾಟನು ಕೊಟ್ಟಿರ್ತಾರ್ರಿ. ನಾವು 2-3 ವರ್ಷಕ್ಕೂ ಮಾಡಿಸಿರ್ತೀವಿ ಅಲ್ಲಿ. ಆ ತರ ಮಾಡಿ ನಾವು ಪೊಟ್ಯಾಶ್ ಸ್ವಲ್ಪ ಜಾಸ್ತಿ ಮಾಡಿದೀವಿ ಅಷ್ಟಾವ. G9 ಅಂತ ಬೆಳೆ ಮಾಡ್ತಾ ಇದ್ರಿ, ಇದರ ಒಂದು ವಿಶೇಷತೆ, ಈ ತಳಿ ವಿಶೇಷತೆ ಏನದ್ರಿ? ವಿಶೇಷತೆ ಅಂದ್ರೆ ಏನ್ ಸರ, ನಮಗ ತೂಕ ಜಾಸ್ತಿ ಬರ್ತೈತ್ರಿ G9. ಅದ್ರಾಗ 3-4 ತರ ಕೆವೆಂಡಿಶ್ ಅಂತ ಬರ್ತಾ ಇತ್ತು, ರೋಬಸ್ಟ್ ಅಂತ ಬರ್ತಾ ಇತ್ತು. ಅದು ಇದ್ರಷ್ಟು ಧನ್ ಸೈಜುನು ಬರೋದಿಲ್ಲ, ದೊಡ್ಡದೂ ಆಗೋದಿಲ್ಲ. ಇದು ಗಡ ಬಾಳ ಬರುತ್ತೆ, ಸೈಜ್ ದೊಡ್ಡ ಬರುತ್ತೆ, ತೂಕ ಹೆಚ್ಚಕತಿ. ಇದೊಂದು ವಿಶೇಷತೆ ಸರ್ ಇದ್ರಲ್ಲಿ. ನಮಗೇನ್ ಸರ್ ವಿಶೇಷತೆ, ನಾವು ಏನ್ ನಮಗೆ ಯಾವ್ದು ಇಳುವರಿ ಹೆಚ್ಚು ಕೊಡ್ತೈತೆ ಅದನ್ನ ಬೆಳಿಬೇಕು ರೈತರಿಗೆ. ಈಗ ನಾವು ಹಂಗೆ ಎಲ್ಲ ಬೆಳಿತೀವಿ ಅಂತ ಬೆಳೆಯಕ್ ಹೋದ್ರೆ ನಡೆಯಂಗಿಲ್ಲ, ಜೀವನ ನಡೆಯಂಗಿಲ್ಲರಿ ಮುಂದೆ, ಅದನ್ನ ಮಾಡ್ಬೇಕಲ್ಲ. ಈಗ ಬಾಳೆ ಒಳಗ ಪ್ರಮುಖವಾಗಿ ಕಾಡ್ತಕ್ಕಂತ ರೋಗ ಮತ್ತು ಕೀಟ ಯಾವ್ದವ್ರಿ? ಬಂಚಿ ಟಾಪ್ ಅಂತಂದ್ ಬಂಚಿ ಟಾಪ್ ಒಂದ್ ಪಡೆದ್ರು ಒಂದ್ ಬಡ್ಡಿಗೆ ಬಂತಂದ್ರೆ 100 ಗಿಡಕ್ಕೆ ತಗೋತೈತ್ರಿ ಅದ್ ಮುಂದೆ. ಅದಕ್ಕೆ ಅದು ಬಂಚಿ ಟಾಪ್ ಬಂದ ಗಿಡನೇ ನಾವು ತೆಗೆದು ಹೋಗೋದು ಬಿಡ್ತೀವ್ರಿ ಅದನ್ನ. ಮೊದಲ ಅದನ್ನ ಹಬ್ಬಿ ಅದನ್ನ ಹೊರಗೆ ಪೂರ ಊರ್ ಬಿಟ್ಟು ದೂರ ಹೊಳೆ ಕಡೆ ಆ ಕಡೆ ಇಲ್ಲ ಅದನ್ನ ಒಂದ್ ಕಡೆ ಹಾಕಿ ಬೆಂಕಿ ಹಾಕಿ ಸುಟ್ಟು ಬಿಡ್ತೀವಿ ಅದನ್ನ. ಅದ್ರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ ಸರ್, ಅದನ್ನ ಬಿಟ್ಟರು ಹಂಗ ನಾವು ಅಲ್ಲೇ ಬಿಟ್ಟು ಅಂದ್ರೆ ಮತ್ತೆ ಮುಂದಕ್ಕೆ ತಗೋತೈತಿ. ಅದಕ್ಕೆ ಆ ಜಾಗದಾಗ ಕ್ಲೋರೋಪಿರಿಪಾಸು ಮತ್ತು ಬಾವಿಷ್ಟನ್ನು ಡೆಂಚ್ ಮಾಡ್ತೀವಿ. ಇಲ್ಲಿ ಟಿಲ್ಟು ಅಥವಾ ಟಿಲ್ಟ್ ಅದ್ರ ಜೊತೆ ಟಿಲ್ಟರ ಕೂಡಿಸ್ತೀವಿ, ಕ್ಲೋರೋಪಿರಿಪಾಸರ ಕೂಡಿಸ್ತೀವಿ, ಎರಡೊಳಗೊಂದು ಕೂಡಿಸಿ ಡೆಂಚ್ ಮಾಡ್ತೀವಿ ಬಾವಿಷ್ಟಿನ ಜೊತೆ. ಅಂದ್ರೆ ಆ ಬಂಚಿಟಾಪ್ ರೋಗ ಬಂದಂತ ಬಾಳೆಗಿಡನ್ನ ಕಿತ್ತು ದೂರ ಒಯ್ದು ಅದನ್ನು ಸುಟ್ಟುಬಿಟ್ಟು ಅದಕ್ಕೆ ಮತ್ತೆ ಮೇಲೆ ಕ್ರಿಮಿನಾಶಕವನ್ನು ಹಾಕಿಬಿಡ್ತೀರಿ? ಹೌದು ಸರ್, ಹೌದು ಸರ್. ಅಷ್ಟು ಮತ್ತೆ ಈಗ ಬೇರೆ ರೈತರು ಇದೇ ರೀತಿ ಮಾಡ್ತಾರ, ತಮ್ಮಲ್ಲಿ ಬೆಳೆ ಬೆಳೀತಕ್ಕಂಥ ಮಾಡ್ತಾರೆ ಸರ್? ನಮ್ಮಲ್ಲಿ ಎಲ್ಲಾರು ಆ ತರ ಮಾಡ್ತಾರ ಸರ್. ಮತ್ತೆ ಬೇರೆ ರೈತರು ದೂರದ ರೈತರು ತಂದು ತಮ್ಮ ಹೊಲದ ಪಕ್ಕ ಬಾಳೆ ಗಿಡ ಹೋಗೋದು ಹೋದ್ರೆ ಆ ರೋಗಗಳು ತಮ್ಮ ಹೊಲಕ್ಕೆ ಬರುವ ಸಂಭವ ಇರ್ತಾವ. ಅದಕ್ಕ ಎಲ್ಲಾ ರೈತರಿಗೆ ಆ ರೀತಿ ಅವೇರ್ನೆಸ್ ಅದರಿ. ಐತ್ ಸರ್, ಹಂಗ ಯಾರು ಮತ್ತೊಬ್ಬರೇ ಇಲ್ಲ ಅಲ್ಲಿ ಬಾಳೆ ಐತಿ ಅಲ್ಲಿ ಒಗಿ ಬೇಡ ಅವ್ರದ್ದು ಐತಿ ಹಂಗ. ಇಲ್ಲಿ ನಮ್ಮಲ್ಲಿ ಆ ತರ ಒಂದು ಇದು ಸರ್, ಸಿಸ್ಟಮೆಟಿಕ್ ಐತಿ. ದೂರ ಹಿಂಗ ಮತ್ತೆ ಇಲ್ಲಿ ಬಾಳೆ ಇರ್ಲಾರ್ದಲ್ಲಿ ಒಗಿದು ಹೋಗಿದ್ರೆ ಇಲ್ಲಿಗೆ ಸುಟ್ಟು ಬಿಡೋದು. ಮತ್ತೀಗ ಜವಾರಿ ಬಾಳೆ ಈ ಕೃಷಿ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಮಾಹಿತಿ ನೀಡ್ರಲ್ಲ. ಜವಾರಿ ಬಾಳೆ ನೋಡಿ ಸರ್, ರೋಗ ಕಮ್ಮಿ ರೀ, ಆದ್ರೆ ಬಂದ್ರೆ ಬಾಳಿ ತಡೆ ನಿಂದ್ರಂಗಿಲ್ಲ, ಹೋಗ್ಬಿಡ್ತೈತಿ. ಒಂದು ಅಂತರಾಕ್ಷ ಅಂತ ರೋಗ ಬರ್ತೈತಿ ಸರ್. ಈ ತಂಪು ಹೆಚ್ಚಾದಾಗ ಮಳೆಗಾಲಕ್ಕೆ ಹೆಚ್ಚಾತಂದ್ರೆ, ಈ ಮಳಿ ಹೆಚ್ಚಾಗಿ ಸ್ವಲ್ಪ ನೀರು ಜಾಸ್ತಿ ಮಾಡಿದ್ವಿ ಅಂದ್ರೆ ಮೊದಲು ಬಾಳಿ ನೀರು ಬಾಳ ಬೇಕಂತಿದ್ರಿ. ಈಗ ಸರ್ ಲಿಮಿಟ್ ಮ್ಯಾಗ ಬೇಕು ನೀರು. ಅದಕ್ಕೂ ಈಗ ಎಲ್ಲಾ ಟಿಶ್ಯೂ ಕಲ್ಚರ್ ಮಾಡಿದ ಅಗಿ ಇರ್ತಾವ, ಅದಕ್ಕೆ ನೀರಿಂದ ಲಿಮಿಟ್ ಬೇಕು. ಒಂದ್ ಸ್ವಲ್ಪ ನೀರು ಹೆಚ್ಚಾತಂದ್ರೆ ಮತ್ತೆ ಮಳಿ ಸ್ವಲ್ಪ ಮಳೆಗಾಲ ಹೆಚ್ಚಾದಾಗ ಮುಂದೆ ನಮಗೆ ನವೆಂಬರ್ ಡಿಸೆಂಬರ್ದಲ್ಲಿ ಬಾಳೆ ಎಳೆ ಗಡನ ಹಣ್ಣಾಗತ್ತ ಸರ್. ಅದಕ್ಕೆ ಅಂತರಾಕ್ಷ ಅಂತ ರೋಗ ಬರ್ತೈತಿ. ಅದಕ್ಕೆ ಯಾವುದು ಔಷಧ ಇನ್ನುವರೆಗೂ ನಾವು ಎಲ್ಲಾ ತರ ಮಾಡಿ ನೋಡಿವಿ, ಆದ್ರೆ ಸಕ್ಸಸ್ ಆಗಿಲ್ಲ. ಈಗ ಆ ಅಂತರಾಕ್ಷ ಅದು ರೋಗ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅದೇ ಸರ್, ನಾವು ಮೊದಲಿಂದ ನೋಡ್ರಿ, ಅದಕ್ಕೆ ರೋಕೋ ಅಂತ ಒಂದು ತಾಪ್ಸಿನಿಟ್ ಅಂತ ಒಂದು ಔಷಧ ಬರ್ತಾರೆ, ಅದನ್ನು ಹೊಡಿಬೇಕು. ಇಲ್ಲಕಂದ್ರೆ ಅಂತ್ರಾಕೂಲ್ ಅಂತ ಬರ್ತದೆ, ಅದನ್ನು ಹೊಡಿಬೇಕು. ಅದ್ರ ಜೊತೆ ಯಾವ್ದಾರ ಒಂದು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಹೊಡಿಯತ್ನಾಗ ಒಂದು ಇನ್ಸೆಕ್ಟಿಸೈಡ್ ಹಾಕೊಂಡ್ರೆ ಬಹಳ ಚಲೋ ಸರ್. ನಮಗೆ ಸಾಂದಿರಾಕಲ್ಲೇ ನಾವು ಅದನ್ನ ತಡ್ಕೊತ ಹೋಗ್ಬೇಕಂದ್ರೆ ಒಂದು 5-6 ತಿಂಗಳಿಂದ ನಾವು ವರ್ಷ ಒಂದ್ 2-3 ಸಲ ಸ್ಪ್ರೇ ಮಾಡ್ಕೊಂಡ್ರೆ ಬಹಳ ಚಲೋ ಕಮ್ಮ ಹಾಕೋತ ಹೋಗತ್ರಿ. ಅಂದ್ರೆ ಮೊದಲೇ ರೋಗ ನಾಶಕಗಳನ್ನ ನಾವು ಸಿಂಪರ್ಣೆ ಮಾಡಬೇಕು. ರೋಗ ಬಂದಿನಂತರೂ ಅದು ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಮೊದಲೇ ನಾವು ರೋಗ ನಾಶಕಗಳನ್ನ ಹೊಡಿಬೇಕು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿನ ಹೊಡ್ಕೋಬೇಕು. ಬಾಳೆ ಮಾರ್ಕೆಟಿಂಗ್ ಯಾವ ರೀತಿ ತಾವು ಮಾಡ್ತಾ ಇದ್ರಿ ಸರ್? ನಮಗೆ ಮಾರ್ಕೆಟಿಂಗ್ ಅಂತಂದ್ರೆ ಇಲ್ಲಿ ನಮಗೆ ಮುಧೋಳದವ್ರು ಹೋಯ್ತಾರೆ ಸರ್, ಬಂದ ಕೋಲಾರದವ್ರು ಹೋಯ್ತಾರೆ ಸರ್, ನಮಗೆ ಇಲ್ಲಿ ಲೋಕಾಪುರದವ್ರು ಹೋಯ್ತಾರ್ರಿ, ಬಾಗಲಕೋಟಿಗೆ ಸವಾಲ್ ಮಾಡ್ತಾರೆ ಸರ್, ಅಲ್ಲಿಗೂ ಕಳಿಸ್ತೀವಿ. ಇಲ್ಲಿ ಹೆಚ್ಚು ಬಂದ್ ಕೆಜಿ ಮ್ಯಾಗ ಓವರ್ ಬಾಳದ್ರ ಸರ್. ಇಲ್ಲಿ ನಮ್ಗೆ ಅಲ್ಲಿ ಅವರು ಯಾರು ಹೋಯ್ತಾರ ಎಲ್ಲ ನಮ್ಗೆ ನಂಬರ್ ಇರ್ತಾವ ಸರ್, ಅವ್ರಿಗೆ ಬಂದತ್ ನೋಡಪ್ಪ ಬಾಳೆ ಅಂತ ಹೇಳಿದ್ರೆ ಬಂದು ತಮ್ ಗಾಡಿ ತಗೊಂಡ್ಬಂದು ನಾವು ಕಟಾವ್ ಮಾಡಿಕೊಟ್ಟಿವಿ ಅಂದ್ರೆ ತೂಕ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ ಸರ್. ಮುಂದೆ ಮರು ದಿವಸ ಪೇಮೆಂಟ್ ಮಾಡ್ತಾರೆ ಸರ್, ಅವ್ರು ಎರಡನೇ ಸರ ಒಯ್ಯಾಕ ಬಂದ ಪೇಮೆಂಟ್ ಮಾಡ್ತಾರೆ ಸರ್. ಇಲ್ಲಿಗೆ ಅವತ್ತ ಕೊಟ್ಟು ಹೋಗ್ತಾರ. ಪೇಮೆಂಟ್ ಇದ್ದು ಅವು ಏನ್ ಕಿರಿಕಿರಿ ಇಲ್ಲ, ಮಾರ್ಕೆಟ್ ಇದ್ದು ಸಮಸ್ಯೆ ಇಲ್ಲ ಸರ್. ನಮ್ಗೆ ಇಲ್ಲಿ ನಮ್ ಕಲಾರಿ ಒಳಗೆ ಮಾರ್ಕೆಟ್ ಹಾಕತ್ ಸರ್ ವಾರಕ್ಕೊಮ್ಮೆ, ಮತ್ತೆ ಗುರುವಾರ ಅಂತೂ ದೊಡ್ಡ ಪ್ರಮಾಣದಾಗ ಹಾಕತ್ ಸರ್. ಸೋಮವಾರ ಸ್ವಲ್ಪ ಚೆನ್ನಾಗಿ ಹಾಕತ್ ಸರ್, ಹಾಕತ್ ಸೋಮವಾರ ಸಾಯಂಕಾಲ ಹಾಕತ್ರಿ ಸ್ವಲ್ಪ ಪ್ರಮಾಣದಾಗ. ಬಾಗಲಕೋಟೆ ಡೈಲಿ ಮಾರ್ಕೆಟ್ ಇರ್ತದೆ ಸರ್ ನಮ್ಗೆ. ನೀವು ಬಾಗಲಕೋಟಿಗೆ ಅದು ಒಯ್ದು ಮಾರಾಟ ಮಾಡೋದು ಚಲೋ ಅನ್ಸುತ್ತ ಅಥವಾ ಈಗ ಹೊಲದಲ್ಲಿ ತಾವು ತೂಕ ಮಾಡಿ ಕೊಡ್ತೀನಿ ಅಂತಂದ್ರಲ್ಲ, ನಾವು ತೂಕ ಮಾಡಿ ಏನ್ ಕೊಡ್ತೀವಲ್ಲ ಸರ್, ಅದ ಚಲೋ ನಮಗ. ಈಗ ನಾವು ಕೆಜಿ ಬಾಗಲಕೋಟಿಗೆ ಹೋದಿವಿ ಅಂದ್ರೆ ನಮ್ಗೆ ಅದ್ರ ಬಾಡಿಗೆ ಮತ್ತೆ ಅಲ್ಲಿ ಅಮಾಲಿ ಅವ್ರ ಕಮಿಷನ್ ಹೋಗಿ ಅಷ್ಟು ಉಳಿದಿಲ್ಲ ಸರ್ ನಮಗೆ. ಇಲ್ಲೇನ್ ನಾವು ತೂಕದಾಗ ಕೊಡ್ತೀವಲ್ಲ, ಇದು ತೂಕಕ್ಕಿನ 1 ರೂಪಾಯಿ, ಕೆಜಿಗೆ 1 ರೂಪಾಯಿ, 2 ರೂಪಾಯಿ ಕಮ್ಮಗೊಲ್ಲಕ್ಕೆ ಇಲ್ಲೇ ಕೊಟ್ಬಿಡ್ತೀವಿ ನಾವು. ನಮ್ಗೆ ಇಲ್ಲೇ ಮನೆಯಲ್ಲಿ ಮನಿ ಅಂತಕ ಬಂದು ಹೋಯ್ತಾರೆ ಸರ್, ನಮ್ಮ ತೋಟದಂತಕ ಬಂದು. ನಮ್ಗೆ ಯಾವ್ದು ಕಿರಿಕಿರಿ ಇರಂಗಿಲ್ಲ, ಮತ್ತೊಬ್ಬರು ಬಾಗಲಕೋಟಿಗೆ ಹೋಗ್ಬೇಕನ್ನಂಗಿಲ್ಲ, ರೊಕ್ಕ ತರಕ್ ಮಾಡ್ಬೇಕು, ಪಟ್ಟಿ ಏನ್ ಮರ್ಯಾವ್ ನೋಡ್ಬೇಕು, ಅದೇನಿಲ್ಲ ಸರ್. ದಲ್ಲಾಳಿ ಹೋಗಂಗಿಲ್ಲ, ಆಮೇಲೆ ನಮ್ಗೆ ಬಾಡಿಗೆ ಹೋಗಂಗಿಲ್ಲ, ಅಮಾಲಿ ಉಳಿತೈತಿ. ಇಲ್ಲಿ ಲೇಬರ್ ಇದ್ದೇ ಇರ್ತಾವ ತೋಟದಾಗ, ಅವ್ರು ತಂದು ಗಾಡಿಯಾಗ ಹಾಕ್ತಾರ, ಅವ್ನು ತಗೊಂಡ್ ಹೋಯ್ತು ಕಮ್ ಮಾಡ್ಕೊಂಡು ಹೋಗಿ ಕಳಿಸ್ಬಿಡ್ತಾನೆ. ನಮ್ಗೆ ಇದ ಕೆಜಿ ಮ್ಯಾಗ ಕೊಡೋದು ಬಹಳ ಉತ್ತಮ ಸರ್. ಈಗ ಹೊಸದಾಗಿ ಬಾಳೆ ಬೆಳಿಬೇಕಂತ ಅನ್ನಂತ ರೈತರು ಏನು ಗಮನಿಸ್ಬೇಕ್ರಿ, ಅವ್ರಿಗೆ ಏನ್ ಹೇಳ್ತಿರ್ತಾರೆ? ಹೊಸದಾಗಿ ಮೊದಲು ಭೂಮಿ, ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರ್. ಮಣ್ಣು ನೀರು, ಆಮೇಲೆ ಭೂಮಿ ಒಂದು ಚೆನ್ನಾಗಿ ಹದ ಮಾಡ್ಕೋಬೇಕು ಸರ್. ಮಾಡ್ಕೊಂಡು ಒಂದ್ 2-2.5 ತಿಂಗಳು ಅದು ಗಳೆ ಹೊಡೆದ್ ಬಿಡ್ಬೇಕು ಸರ್. ಬ್ಯಾಕ್ಟೀರಿಯಾ ಯಾವ ಉತ್ಪತ್ತಿ ಆಗ್ಲಾರ್ದಂಗ ನೆಗ್ಲ ಹೊಡಿಸಿ, ಟ್ಯಾಕ್ಟರ್ಲಿ ನೆಗ್ಲ ಹೊಡಿಸಿ ಹೋಗೋದು ಬಹಳ ಉತ್ತಮ ಸರ್. ಉತ್ತಮ. ಮತ್ತೆ ಅವ್ರು ಡ್ರಿಪ್ ಮಾಡಿಸೋಂಗ್ ಇದ್ರೆ ಡ್ರಿಪ್ ಗಿಪ್ ಮಾಡಿಸ್ಕೊಂಡು ಸ್ವಲ್ಪ ಇದಕ್ಕೆ ಲೈನಿಗೆ ಹಾಕೊಂಡು ಕರೆಕ್ಟ್ ಆಗಿ ಮೊದಲು ಹೆಂಡಿ ಗೊಬ್ಬರ ಹಾಕಿಬಿಟ್ಟು ತಳಕ ಮಾಡೋದು ಬಹಳ ಉತ್ತಮ ಸರ್. ಈ ಬಾಳೆ ಕೃಷಿಯಲ್ಲಿ ಸಾವಯವ ಗೊಬ್ಬರದ ಎಷ್ಟು ಮಹತ್ವ ಅದ ಅಂತ? ಸಾವಯವ ಗೊಬ್ಬರದ ಬಹಳ ಮಹತ್ವ ಐತಿ ಸರ್. ಬಾಳೆ ಕೃಷಿಯಲ್ಲಿ ಹೆಚ್ಚು ಲಿಕ್ವಿಡೈಸೇಷನ್ ಬಹಳ ಬರಂಗಿಲ್ಲ, ಫರ್ಟಿಲೈಸರ್ ಬಹಳ ಬರಂಗಿಲ್ಲ. ಸಾವಯವದ ನಾವು ಉಚ್ಚಿ ನೀರು ಕುಡಿದು ಬಹಳ ಚಲೋ ಸರ್. ಆಮೇಲೆ ನಮಗೆ ಕೊಟ್ಟಿಗೆ ಗೊಬ್ಬರ ಅಂತೂ ನಾವು ಎಷ್ಟು ಹಾಕ್ತೀವೋ ಅಷ್ಟು ಬಾಳೆ ಕೃಷಿಯಲ್ಲಿ ಉತ್ತಮ ಸರ್. ಬಹಳ ಅಂದ್ರೆ 99% ಬಾಳೆ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರದಿಂದ ಮಾಡೋದು, ಸಾವಯವದಿಂದ ಮಾಡೋದು ಬಹಳ ಉತ್ತಮ ಸರ್. ಮತ್ತೆ ತಾವು ಏನದ ದಾಳಿಂಬೆ ಕೃಷಿಯಲ್ಲಿ ಕೂಡ ಎತ್ತಿದ ಕೈ, ಈ ದಾಳಿಂಬೆ ಕೃಷಿ ಬಗ್ಗೆ ಹೇಳ್ರಿ, ತಾವು ಯಾವ ತಳಿ ದಾಳಿಂಬೆ ಬೆಳೀತಾ ಇದ್ದೀರಿ, ಯಾವ ರೀತಿ ಆ ಕೃಷಿ ಅನುಭವ ಅದ? ನಾವು ನೋಡ್ರಿ ಸಿಂಧೂರ್ ಅಂತೀವ್ರಿ, ಇಲ್ಲಿ ನಮ್ಮಲ್ಲಿ ಸಿಂಧೂರ್ ಅಂತೀವಿ. ಅದು ಕೇಸರ್ ಅಂತಾರ, ಭಗವಾ ಅಂತಾರ, ಮೂರು ಒಂದೇ ವೆರೈಟಿ ರೀ. ಅವ್ರವ್ರ ಏರಿಯಾಗ ತಕ್ಕಂಗ ಹೇಳ್ತಾರೆ ಸರ್ ಅದಕ್ಕೆ. ಇಲ್ಲಿ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಏರಿಯಾದಾಗ ಎಲ್ಲಾರು ಸಿಂಧೂರ್ ಅಂತೀವ್ರಿ. ನಮ್ಮ ಸಿಂಧೂರ್ ಅದಾವ್ರಿ, ನಾನು ಸಿಂಧೂರ್ ಒಂದ 800 ಗಿಡ ಅದಾವ್ರಿ. ನಾವು ಹೆಚ್ಚು ಕಮ್ಮಿ ಈಗ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡ್ತೀವಿ. ಮೊದಲ ಸೆಪ್ಟೆಂಬರ್ದಾಗ ನಾವು ಮೊದಲಿಂದ ಚಟ್ನಿ ಮಾಡಿಸೋದು, ಆಮೇಲೆ ಅವಾಗ ಅದಕ್ಕೆಲ್ಲ ತಳಕ ನಮ್ಗೆ ಏನ್ ಬೇಕು ಫರ್ಟಿಲೈಸರ್ ಎಲ್ಲ ಬಡ್ಡೆ ಫಸ್ಟಿಗೆ ಫರ್ಟಿಲೈಸರ್ ಜಿಂಕ್ ಬೋರಾನ್ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕೊಂಡು, ಆಮೇಲೆ ಫರ್ಟಿಲೈಸರ್ 10-26 ಇಲ್ಲಿ 15-15 DAP ಹಾಕೊಂಡು ಒಂದು ಗಿಡದಿಂದ. ಇವೆಲ್ಲ ಯಾವ ಪ್ರಮಾಣದೊಳಗೆ ಆಗ್ತಿದೆ? ಅದೇ ಸರ್, ಒಂದು ಗಿಡಕ್ಕೆ ಈಗ ನಮ್ಗೆ ಜಿಂಕ್ 50 ಗ್ರಾಮ್ ಸರ್, ಬೋರಾನ್ 50 ಗ್ರಾಮ್, ಆಮೇಲೆ ಇದು DAP ಬಂದು ಅಥವಾ 10-26 ಯಾವ್ದಾದ್ರು ಒಂದು ಫರ್ಟಿಲೈಸರ್ ಹಾಕಿದ್ವಿ ಅಂದ್ರೆ ಇದನ್ನ 500 ಗ್ರಾಮ್ನಷ್ಟು ಹಾಕ್ತೀವಿ, 500 ರಿಂದ 700 ಗ್ರಾಮ್ ಇದನ್ನ ಹಾಕ್ತಿವ್ರಿ. ಆಮೇಲೆ ಬೇವಿನ ಹಿಂಡಿ 1 ಕೆಜಿ ಮಟ ಹಾಕ್ತಿವಿ. ಆಮೇಲೆ ಅಮೃತ್ ಮಿಲ್ಲು, ಆಮೇಲೆ ಸ್ಟೆರಾ ಮಿಲ್ಲು ಅಂತ ಬರುತ್ತೆ, ಅದನ್ನು 1 ಕೆಜಿ ಹಾಕ್ತಿವಿ. ಇದು ಹಾಕಿ ಇದ್ರ ಮ್ಯಾಗ ಹೆಂಡಿ ಗೊಬ್ಬರ, ಒಂದು ಗಿಡಕ್ಕೆ 2 ರಿಂದ 3 ಅಡಿಗೆ ಹೆಂಡಿ ಗೊಬ್ಬರ ಹಾಕ್ತಿವಿ. ತಿಪ್ಪೆ ಕೊಟ್ಟಿಗೆ ಗೊಬ್ಬರ ಅಂತೀವಲ್ಲ ಅದನ್ನ, ಅದನ್ನ ಹಾಕಿ ಅದನ್ನೆಲ್ಲ ಬೆಡ್ ಮಾಡ್ತೀವಿ ಸರ್. ಕನಿಷ್ಠ ಒಂದು 3 ಫೂಟ 3.5 ಫೂಟ್ ಅಗಲಿಗೆ ಬೆಡ್ ಮಾಡ್ತೀವಿ, ಯಾಕೆ ಗಿಡದ ಬೆಡ್ಡಿಗೆ. ಅದಕ್ಕೆ ಬೆಡ್ಡಿಗೆ ಪೇಂಟ್ ಹಾಕಿಸ್ತೀವಿ, ಮತ್ತೆಲ್ಲ ಔಷಧ ಹಾಕಿ ಬೂಡೋ ಪೇಸ್ಟ್ ಅಂತೇಳಿ ಮಾಡ್ತೀವ್ರಿ. ಅದನ್ನ ಮಾಡಿಸಿದ್ದಿಂದ ನಾವು ಕಟಿಂಗ್ ಮಾಡಿಸಿ ಕಟಾವ್ ಮಾಡಿ ಹೋದ್ಮೇಗ ಅದನ್ನೆಲ್ಲ ಮುಳುಗಿಳು ಬಗಿಸಿ ಬಡ್ಡೆ ನಡುವಿಂದ ಎಲ್ಲ ಸ್ವಚ್ಛ ಮಾಡಿಕೊಂಡು ಇತ್ರೆಯಲ್ಲಿ ಸ್ಪ್ರೇ ಮಾಡ್ತೀವಿ. ಮುಂದೆ 10 ದಿವಸಕ್ಕೆ ತಪ್ಪಲು ಉದ್ರಿ ಮುಗುಳು ಕುಂದ್ರಾಗ 10 ದಿವಸಕ್ಕೆ ನೀರು ಕೊಡಕ್ ಚಾಲು ಮಾಡ್ತೀವಿ. ಸ್ಟಾರ್ಟಿಂಗ್ ನೀರ್ ಅಷ್ಟೇ ಕೊಟ್ಕೋತ ಹೋಗ್ತಿವಿ, ಒಂದ 20 ನಿಮಿಷ 25 ನಿಮಿಷ ಕೊಟ್ಕೊಂತ ಹೋಗ್ತೀವಿ. ಅದಕ್ಕೆ 25 ನಿಮಿಷದ ಮ್ಯಾಗ ಮುಂದೆ ಒಂದು ವಾರ ಕೊಟ್ಟು ಮತ್ತೆ ಸ್ಟಾಪ್ ಮಾಡಿ ಹೂ ಬರಾಕತ್ತಿ ಮೇಲೆ ಸ್ವಲ್ಪ ನೀರ್ ಜಾಸ್ತಿ, ಒಂದ್ 5 ನಿಮಿಷ 10 ನಿಮಿಷ ಡೈಲಿ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ. ಕಾಯಿ ದೊಡ್ಡದಾದಂಗ ಏನೈತಿ, ಫುಲ್ 3 ತಾಸು 4 ತಾಸು ನೀರ್ ಇಡ್ತೀವಿ. ಒಂದ್ ಗಿಡಕ್ಕೆ ನಾವು 4 ಡ್ರಿಪ್ಪರ್ ಹಾಕಿರ್ತೀವಿ. ಇನ್ಲೈನ್ ಇದ್ದವರು, ಇನ್ಲೈನ್ ಇಲ್ಲ ನಮ್ಮ ಡ್ರಿಪ್ಪರ್ ದಾವ್ ನಾಲ್ಕು ಅಚಿಕ್ಯಾ ಡ್ರಿಪ್ಪರ್ ಹಾಕಿರ್ತೀವಿ. ಅದು ಗೊಬ್ಬರ ಎಲ್ಲಿ ಹಾಕಿರ್ತೀವಿ ಅಲ್ಲಿ ಬೀಳುವಂಗ ಡ್ರಿಪ್ಪರ್ ಹಾಕಿರ್ತೀವಿ, ಅಲ್ಲೇ ಗೊಬ್ಬರ ಹಾಕಿರ್ತೀವಿ. ಅದೆಲ್ಲ ಗಿಡಕ್ಕೆ ಏತಿ ಕೊಡತೈತಿ. ಮುಂದ್ ನಮಗೆ ಕಾಯಿ ಒಂದ್ ಸೈಜಿಗೆ ಬಂತಿಲ್ಲೋ, ಒಂದ್ ಸ್ವಲ್ಪ ಹೂ ಕುಂತು ಕಾಯಿ ಕುಂದ್ರಾಕತಿ ಅಂದ್ರೆ GA ಮತ್ತೆ 6BA ಅಂತ ಮಾಡ್ಕೊಂತೀವಿ. ಮತ್ ನೋಡು ಔಷಧ ಅದು ಇದು ಬ್ಲೈಟಿಗೆ ಔಷಧ ಹುಡ್ಕೊಂತ ಬರುತ್ತೆ. ಅದು BA 6BA ಅದು ಜಿ ಅಂದ್ರೆ ಗಿಬ್ರಾಲಿಕ್ ಎಸಿಡ್ ಅಂತ ಒಂದ್ ಬರ್ತದೆ ಸರ್. 6BA ಅಂತೇಳಿ ಒಂದ್ ಔಷಧ ಸರ್. ಅದು ನಮ್ಗೆ ಹೂ ಇಗ್ಗಿಸ್ತದೆ ಸರ್. ಹೂ ಇಗ್ಗಿಸಿ ಆಮೇಲೆ ಕಾಯಿ ಸೈಜಿಗೆ ದೊಡ್ಡದಕತಿ, ಅದನ್ನ ಮಾಡ್ಕೊಂತೀವಿ. ಅವಾಗಿಂದ ಸ್ಟಾರ್ಟಿಂಗ್ ಚಲೋ ಆಗತ್ತೆ ಸರ್. ಅದನ್ನ ಏನ್ ಸ್ಪ್ರೇ ಮಾಡ್ತೀರಿ? ಹೌದು ಸರ್, ಸ್ಪ್ರೇ ಮಾಡ್ತೀವಿ. ಅದು 0.1 ಗ್ರಾಮ್ ಹಾಕಿ ಸ್ಪ್ರೇ ಮಾಡ್ತೀವಿ ಸರ್. 0.ಮೈನ್ಯೂಟ್ ಇರ್ತದೆ ಸರ್ ಅದು. ಅದನ್ನಷ್ಟು ಹಾಕಿದ್ರೆ ಸಾಕಷ್ಟು ಹಂಗ ಇರ್ತದೆ ಸರ್. ಮುಂದೆ ನಮ್ಗೆ ಔಷಧಿ ಬ್ಲೈಟಿಗೆ ಅದು ಏನು ಬರುತ್ತೆ ನಮ್ಗೆ ಡೈಲಿ ನೋಡ್ಕೊಂತ ಇರ್ತೀವಿ ಸರ್. ಗಿಡದಾಗ ಮುಂಜಾನೆ 1 ತಾಸು ರೌಂಡ್ ಅಡ್ಡಾಡಿ ಬರುದು, ಅದ್ರಾಗ ರೋಗ ಏನೈತಿ ಏನಿಲ್ಲ ಡೈಲಿ ಅಡ್ಡಾಡಿದ್ರೆ ಗಿಡನೇ ಹೇಳ್ತದೆ ಸರ್ ನನಗಿಂತ ಜಡ್ ಬಂದ್ ಅಂತೇಳಿ. ಆ ಔಷಧ ಸ್ಪ್ರೇ ಮಾಡ್ಕೊಂತ ಹೋಗ್ತೀವಿ. ಮತ್ತೆ ಈಗ ಹೆಂಗ್ ಬಾಳೆ ಒಳಗ ಬಂಚಿಟಾಪ ಅಂಗಮಾರಿ ರೋಗ ಅದ, ಆ ರೀತಿ ಇದರಲ್ಲಿ ದುಂಡಾಣು ಅಂಗಮಾರಿ ರೋಗ ಅಂತ ಬಹಳ ಕಾಡ್ತದ್ರಿ ದಾಳಿಂಬೆಯಲ್ಲಿ. ಇದನ್ನ ಯಾವ ರೀತಿ ನಾವು ನಿಯಂತ್ರಣ ಮಾಡ್ತೀರಿ? ಇದು ದುಂಡಾನು ಅಂಗಮಾರಿ ರೋಗಕ್ಕೆ ನೋಡಿ ಸರ್, ಈಗ ನಮಗ ನಾವು ಇಲ್ಲಿ ನಮ್ಮ ಒಂದಿಷ್ಟು ಅನುಭವ ಕಂಡುಕೊಂಡಂಗ ಪ್ರಕಾರ ರೀ, ಸುಡೋಮೊನಾಸ್ ನಾವು ಹಾರ್ಟಿಕಲ್ಚರ್ ಕಾಲೇಜ್ದಾಗ ಇದ್ದ ತಂದು ಹೊಡೆದಿವಿ ಸರ್. ನಾವು 1 ಲೀಟರ್ 10 ಗ್ರಾಮ್ ಪೌಡರ್ ಹಾಕಿ 1 ಲೀಟರ್ ನೀರಿಗೆ ಹೊಡೆದಿವಿ ಸರ್. ನಾವು ಅದನ್ನ ಪ್ರತಿ 8 ದಿವಸಕ್ಕೊಮ್ಮೆ ಹೊಡೋದ್ರಿಂದ 75-80% ಕಮ್ ಆಗತ್ತೆ ಸರ್. ಪ್ರತಿ 8 ದಿವಸಕ್ಕೊಮ್ಮೆ ಸುಡೋಮೊನಾಸ್ ಹೊಡೆದಿವಿ ಅಂತಂದ್ರೆ, ಈಗ ಅವರು ಲಿಕ್ವಿಡ್ ಮಾಡಿದ್ದಾರೆ ಸರ್, ಅದು 2 ml ಹಾಕಿದ್ರೆ ಸಾಕು ಪರ್ ಲೀಟರ್ 2 ml. ಅದನ್ನ 2 ml ಹಾಕಿ ಪ್ರತಿ 8 ದಿವಸಕ್ಕೊಮ್ಮೆ ಹೊಡ್ಕೊಂತ ಇದ್ರೆ ನಡುವೊಮ್ಮೆ ನಮ್ಗೆ ಸ್ಟೆಪ್ಟೋಸೈಕ್ಲಿನ್, ಆಮೇಲೆ ಶಿವೋಶಿ, ಒಮ್ಮೆ ನಡುವೊಮ್ಮೆ ಬುಡೋ ಮಾಡ್ಕೊಳ್ದು, ಈ ತರ ನಡು 4 ದಿವಸ ಅಂತಾರೆ ಸರ್. ಅದು ಹೊಡೆದ ಮ್ಯಾಗ 4 ದಿವಸ ಅಂತರ ಏನು ಹೊಡಿಬಾರ್ದು ಸರ್. ಸುಡೋಮೊನಾಸ್ ಹೊಡೆದ ಮ್ಯಾಗ ಹೆಚ್ಚು ಸಾಯಂಕಾಲ ಹೊಡೆದು ಬಹಳ ಸೂಕ್ತ, ಅದು ಬಹಳ ಕಂಟ್ರೋಲ್ ಇರುತ್ತೆ ಸರ್. ಅಂಗಮಾರಿ ಗುಂಡನ್ ರೋಗ ಸಾಯಂಕಾಲ ಸ್ಪ್ರೇ ಮಾಡೋದ್ರಿಂದ ಬಾಳ ಕಂಟ್ರೋಲ್ ಇರುತ್ತೆ. ಸುಡು ಮನಸ್ಸು ಹುಡುದ್ರಿಂದ ಈಗ ಬಂದಿತ್ತಂದ್ರೆ ಏನ್ ಮಾಡ್ಬೇಕು? ನಾವು ಬಂದಿತ್ತಂದ್ರು ಇದ ಕಂಟ್ರೋಲ್ ಆಗತ್ತೆ ಸರ್. ಬರತ್ತದ ಸರ್, ಬರೋ ಬಂದಿತ್ತಂದ್ರೆ ಏನಾಕೇನ್ರಿ, ಸಣ್ಣ ಗೊರ್ತ ಆಗಿಬಿಡ್ತದೆ ಸರ್. ಅದು ನಮ್ಗೆ ಅಲ್ಲಿ ಬೀಳಾಕತ್ತಿ ಅಂದ್ರೆ ಸಣ್ಣ ಗೊರ್ತ ಆಗ್ತದ್ರಿ, ಮುಂದಿನ ಸ್ಟಾಪ್ ಆಗತ್ತೆ ಸರ್. ಆ ಬಂದದ್ದು ಏನು ಮಾಡಕ್ ಆಗಂಗಿಲ್ಲ ಸರ್, ಕಾಯಿ ಮ್ಯಾಗ ಏನು ಕುಂದಿರ್ತೈತ್ರಿ, ಅದನ್ನ ಏನು ಮಾಡಕ್ ಆಗಂಗಿಲ್ಲ, ಅದನ್ನ ಅಷ್ಟೇ ಬಿಟ್ಟ ಬಿಡುದ್ರಿ. ಇಲ್ಲಿ ಅದನ್ನು ಕೂಡ ದೂರ ಒಯ್ದು ಸುಡೋದು ಮಾಡೋದು ಏನ ಇದು ಮಾಡಲ್ಲ, ಅದ ಪಾಯಿಂಟಿಗೆ ಬರ್ತೀನಿ ಸರ್. ಈಗ ಅದು ಎಲ್ಲ ಕಾಯಿ ನಮ್ಗೆ ಹಂಗ ಬಂದದ್ ಕಾಣಿತೆ ಅಂತಂದ್ರೆ ಅದನ್ನೇನ್ ಹರ್ಕೊಂಡು ಹೋಗಿ ದೂರ ಇಮ್ಮಂಗ್ ಒಂದ್ ಕಡೆ ಹೋಗೋದು ಸುಡ್ತೀವಿ ಸರ್. ಅದನ್ನ ನಮ್ಮಲ್ಲಿ ಎಲ್ಲಾರು ಒಂದ್ ಪದ್ಧತಿ ಸರ್, ಒಟ್ಟ ಅದನ್ನ ಓದು ಸುಡುದು, ಒಟ್ಟ ಒಂದ್ ಉರಿ ಹಚ್ಚಿ ಅದ್ರಾಗ ಹೋಗಿ ಹಾಕಿ ಬಿಡ್ತೀವಿ. ಅದನ್ನ ಒಟ್ಟ ಕಾಯಿ ಉಳಿಸಂಗಿಲ್ಲ ಸರ್ ಗಿಡದಾಗಲ್ಲಿ, ಕಣ್ಣಿಗೆ ಕಾಣ್ತಿ ಅಂದ್ರೆ ಅದನ್ನ ಬಿಡಂಗಿಲ್ರಿ, ಹರ್ಕೊಂಡ ಬರೋದ್ರಿ. ದಿವಸ ಒಂದ್ ರೌಂಡ್ 5 ಆಯ್ತೀವಿ, ಮುಂಜಾನೆ 1 ತಾಸು ಸಾಯಂಕಾಲ ಅಡ್ಡಾಡುದ್ರಿ ಗಿಡದೊಳಗೆ, 6-7 ತಿಂಗಳು ಅಷ್ಟು ಅಡ್ಡಾಡುದ್ರಿ. ಅದ್ರ ರೈತರು ಈ ದಾಳಿಂಬೆ ಕೃಷಿಯಲ್ಲಿ ಏನು ಪ್ರಮುಖವಾಗಿ ಗಮನಿಸಬೇಕ್ರಿ? ಪ್ರಮುಖವಾಗಿ ಏನಕ್ಕೆ ಸರ್, ಡೈಲಿ ನಮಗೆ ಇದು ಈ ಸದ್ದು ನಮಗೆ ಮೇಜರ್ ರೋಗ ಅಂತಂದ್ರೆ ಅಂಗಮಾರಿ ದುಂಡಾನ್ ರೋಗ. ಇದನ್ನ ನಾವು ಗಮನಿಸಬೇಕು, ಡೈಲಿ ಎಲ್ಲ ಅಡ್ಡಾಡಬೇಕು. ಎಲಿ ಮ್ಯಾಗ ಗೊತ್ತಾಗಿಬಿಡ್ರಿ ಸರ್, ಸ್ಪಾಟ್ ಬಿದ್ದಿರ್ತೈತ್ರಿ, ಅದು ಕರಿ ಕಪ್ಪಿ ಚುಕ್ಕಿರ್ತೈತಿ. ಇಲ್ಲಿ ಕಾಯಿ ಮ್ಯಾಗ ಕಾಯಿ ದೊಡ್ಡದಾದ ಕಾಯಿ ಮ್ಯಾಗ ಬೀಳ್ತೈತಿ, ಮತ್ತೊಂದಿಲ್ಲಿ ಒಂದ್ ಹಂತದಾಗಿದ್ದಾಗ ಬೀಳ್ತದೆ ಸರ್ ಕಾಯಿ ಮೇಲೆ. ಕಾಯಿ ಕೆಂಪು ಕಲರ್ಗೆ ತಿರುಗಾಕತ್ತಿ ಅಂದ್ರೆ ಬೀಳುದಿಲ್ಲ ಸರ್. ಅದು ಕಾಯಿ 5.5 ತಿಂಗಳ ತಿರುಗಾಕತ್ತಿ ಅಂದ್ರೆ ಕಾಯಿ ಮ್ಯಾಗ ಕುಂದಿರುದಿಲ್ಲ ಸರ್. ಅದಕ್ಕಿಂತ ಮೊದಲು ಏನ್ ಹಸಿರು ತೊಗಟಿರ್ತೈತಿ ಅವಾಗ ಏನು ಕುಂದಿರ್ತೈತಿ ಅದಷ್ಟೇ ಕರೆ ಸರ್. ಅದಕ್ಕೆ ಹಣ್ಣ ಹಿಡಿದಿಂದ ನಾವು 5 ತಿಂಗಳವರೆಗೂ ಬಹಳ ನಿಗಾ ವಹಿಸಿ ಅದನ್ನ ನಾವು ಜಾಗರೂಕತೆಯಿಂದ ನೋಡ್ತಾ ಇರಬೇಕು, ಆ ರೋಗ ಬರ್ತದೋ ಇಲ್ಲೋ ಅಂತೇಳಿ. ಈಗ ದಾಳಿಂಬೆ ಬೆಳೀತಕ್ಕಂತ ರೈತರಿಗೆ, ಅಂದ್ರೆ ಇನ್ನು ಹೊಸದಾಗಿ ನಾವು ದಾಳಿಂಬೆ ಬೆಳಿಬೇಕನ್ನುವಂತ ರೈತರಿಗೆ ತಾವ್ ಏನ್ ಹೇಳ ಬಯಸ್ತೀರಿ ಸರ್? ಮೊದಲ ಸಸಿಗಳನ್ನ ನೋಡಿ, ಗುಣಮಟ್ಟ ನೋಡಿ ಸಸಿಗಳನ್ನ ಖರೀದಿ ಮಾಡ್ಬೇಕು ಸರ್. ಈಗ ಯಾರು ನಾನು ಸಸಿ ಮಾಡಿ ನೀ ಕೊಡ್ತೀನಿ, ಎಲ್ಲಿ ಮಾಡಿದ್ದಿ ಏನ್ ಮಾಡಿದ್ದಿ ನೋಡ್ಬೇಕು ಸರ್. ಅವ್ರು ಯಾವ ಪಡದಾಗ ಮಾಡ್ಯಾರ, ಅವ್ರ ಗಿಡ ಹೆಂಗ ಅದಾವ, ಮೊದಲು ಮಾಡಿದ್ದು ಅಲ್ಲಿ ಏನ್ ಅವ್ರಿಗೆ ಇದು ಐತು ಏನ್ರಿ, ಇದು ಕ್ಯಾರ್ ರೋಗ, ಇದು ಅಂಗಮಾರಿ ದುಂಡಾನ್ ರೋಗ ಐತೆ, ಮತ್ತೆ ವಿಲ್ಟ್ ಅಂತ ಒಂದ್ ಬರ್ತ ಸರ್, ಮೇಜರ್ ವಿಲ್ಟ್ ಸರ್. ಈ ಸದ್ದ ಇವೆರಡು ಮೇಜರ್ ಸರ್. ಈಗ ರೋಗ ಮನುಷ್ಯಾಗ TB ಮತ್ತು ಟೈಫಾಯ್ಡ್ ಹೆಂಗ ಹೇಳ್ತಿದ್ರು ಸರ್ ಮೊದಲು, ಆ ತರ ಇದಕ್ಕಿರಿ ಈಗ. ಅದನ್ನ ನಾವು ಅದನ್ನ ಗಮನಿಸ್ಕೊಂಡ್ ಬರ್ಬೇಕು ಸರ್. ನಾವ್ ಎಲ್ಲೇ ಆಗಿ ಇಲ್ಲೇ ಕುಂತು ಆಗಿ ಕೊಟ್ಕಳಸಪ್ಪ ಅಂತಂದು ಅವರು ಯಾ ಗಿಡದ ಕಟ್ಟಿರ್ತಾರ ನೋಡ್ರಿಂಗಿಲ್ಲ ಸರ್. ಅವರು ಪಡ ಅಡ್ಡಾಡಿ ಅವ್ರ ಎಲ್ಲಿ ಕಟ್ಟ್ಯಾರ ಅದನ್ನ ನೋಡ್ಕೊಂಡು ನಾವು ಅಗಿ ತರುವಾಗ ಮೊದಲು ನಾವು ಅಗಿಯನ್ನ ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಳಾಗ ಜಾಗೃತಿ ಮುಂಜಾಗ್ರತೆ ಕ್ರಮವಾಗಿ ವಹಿಸ್ಕೋಬೇಕು. ಆಮೇಲೆ ಅದು ಒಂದು ಸೈಜ್ ಹಚ್ಚು ಹೊತ್ನ್ಯಾಗ ಸ್ವಲ್ಪ ಎಷ್ಟು ಗಿಡಕ್ಕೆ ಏನ್ ಬಿಡ್ತೀವಿ 12 ಫೂಟಿನ ಮ್ಯಾಗ ಇಟ್ಟರಂತೂ ಬಾಳ ಚಲೋ ಸರ್. ಈಗ ಒಬ್ಬೊಬ್ರು 10-9 ಇಡ್ತಾರ, 10-10 ಇಡ್ತಾರ, ಬಾಳ ಹತ್ತಕತಿ ಗಿಡ, ಬಾಳ ದಿವಸ ಬರಂಗಿಲ್ಲ. ಮತ್ತ ಭೂಮಿ ಒಳಗ ನಮ್ಮ ಭೂಮಿ ಒಳಗ ವಿಲ್ಟದ ಶಕ ಹೆಂಗೈತಿ, ವಿಲ್ಟ್ ಬರ್ತೈತಿ ಗಿಡ ಒಣಗತ ಸೊರಗ ರೋಗ ಅಂತಾರ ಸರ್, ಅದಕ್ಕಿನ್ನು ಸೊರಗ ರೋಗ ಬರ್ತೈತೋ ಏನು ನೋಡ್ಬೇಕು ಸರ್. ನೋಡಿ ಅದೆಲ್ಲ ಟೆಸ್ಟ್ ಮಾಡಿಸಿ ಹಚ್ಚೋದು ಬಾಳ ಚಲೋ ಸರ್. 12-10 ಸೈಜು ಅಥವಾ 14-10 ಸೈಜ್ ಹಚ್ಚೋದು ಬಾಳ ಉತ್ತಮ. ಈಗ ನಮ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ಬಾಳೆ ಕೃಷಿ ಬಗ್ಗೆ ಹಾಗೂ ದಾಳಿಂಬೆ ಕೃಷಿ ಬಗ್ಗೆ, ತಮ್ಮ ಒಂದು ಕುಟುಂಬದ ಬಗ್ಗೆ ಎಷ್ಟು ಮಾಹಿತಿ ನೀಡ್ರಿ? ನಮ್ದು ಅಂದ್ರೇನು ಸರ್, ನಾವು ಒಟ್ಟ ನಮ್ಮ ಕುಟುಂಬದಾಗ ಅಂತಂದ್ರೆ 9 ಜನ ಸರ್ ನಾವು ಬ್ರದರ್ಸ್. ಎಲ್ಲರೂ ಡಿವೈಡ್ ಅದೀವಿ ಸರ್. ಈಗ 9 ಜನ ಅಂತ ನಮ್ಮ ಫಾದರ್ ತಿಮ್ಮನಗೌಡರು ಅಂತೇಳಿ ಸರ್, ಅವರು ಸರ್ವೋದಯದ ಕಾರ್ಯಕರ್ತರಿದ್ರು, ನಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಎಲ್ಲರೂ ನಾವು ಸಪರೇಟ್ ಇದ್ಕೊಂಡು ಎಲ್ಲರೂ ಇದೇ ತರ ನಮ್ಮಲ್ಲಿ ಯಾರು ನಮ್ಮ ಬ್ರದರ್ ಒಬ್ರು ಬಿಸ್ನೆಸ್ ಮಾಡ್ತಾರ, ಅವರು ಡ್ರಿಪ್ ಇರಿಗೇಷನ್ ಏಜೆನ್ಸಿ ಮಾಡ್ತಾರೆ, ಡೀಲರ್ ಅದರ. ಉಳಿದವ್ರು ಎಲ್ಲರೂ ಒಕ್ಕಲ್ತನ ಮಾಡ್ತೀವಿ ನಾವು. ಅವರವರು ಎಲ್ಲರೂ ಈ ದಾಳಂಬರಿ ಮತ್ತು ಬಾಳಿ ಚಿಕ್ಕು ಲಿಂಬಿ ಈ ತರ ಎಲ್ಲ ಮಾಡಿದೀವಿ ಸರ್. ನಾವು ತಮ್ಮ ಮಕ್ಕಳು ಎಷ್ಟು ಜನ ಏನೇನ್ ಮಾಡ್ತಾ ಇದ್ದಾರೆ? ನಮ್ಮಗ ಇಬ್ರು ಮಕ್ಕಳು ಸರ್, ಒಬ್ಬಕಿ ಹೆಣ್ಮಗಳು, ಒಬ್ಬ ಗಂಡ ಮಗ. ಮಗಳು ಬಿಇ 5th ಸೆಮ್ ಅದಾಳ ಸರ್ ಈಗ, ENDE ಮಾಡ್ಯಾಳ ಮಂಗಳೂರ ಕೆನರಾ ಕಾಲೇಜ್ದಾಗ. ಮಗ ಫಸ್ಟ್ ಇಯರ್ PUC ಅದನ್ ಸೈನ್ಸ್ ರೀ, SDM ಧರ್ಮಸ್ಥಳದೊಳಗೆ ಉಜಿರೆದೊಳಗೆ ಅದನ್ ಸರ್ ಈಗ, ಧರ್ಮಸ್ಥಳ ಮಂಜುನಾಥ್ ಕಾಲೇಜ್ದೊಳಗೆ ಸೈನ್ಸ್ ಫಸ್ಟ್ ಇಯರ್ ಅದನ್ರಿ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದೀರಿ, ಮುಂದೆ ತಮ್ಮ ಮಗನಿಗೆ ಏನಾದರೂ ಈ ಕೃಷಿ ಹತ್ತ ಹೆಚ್ಚು ಒಲವು ಅದನೋ ಅಥವಾ ಅವ್ರನ್ನೇನು ಬೇರೆ ಒಂದು ನೌಕರಿ ಮಾಡ್ಲಿಕ್ಕೆ ಕಳಿಸೋ ವಿಚಾರ ಅದ ಅಂತ? ಅವ್ರಿಗೆ ಕೃಷಿ ಹತ್ತ ಒಲವು ಇಲ್ಲ ಸರ್. ನಿಂದ ಏನಪ್ಪ ನೀ ಏನ್ ಮಾಡ್ತೀರ ಮಾಡ್ಕೋತೋರಿ ಅತ್ತ ಅಂತ ಹೇಳ್ತಾರೆ ಸರ್ ಅವ್ರು. ಯಾಕ್ರಿ ಆ ರೀತಿ? ಹೂವು ಮತ್ತೆ ಹುಡುಗರು ನಾವು ಸಿಟಿಯಾಗಿಟ್ಟು ಬೆಳೆಸ್ಬಿಟ್ಟಿವಿ ಸರ್, ಮೊದಲಿಂದ ಸ್ಕೂಲಿಗೆ ಅಲ್ಲಿಲ್ಲ ಅಲ್ಲಿಟ್ಟು ತಾತರ ಆಗಿಬಿಟ್ರು ಸರ್ ಅವ್ರು, ಏನ್ ಮಾಡಕ್ಕಾಗಲ್ಲ. ತಮ್ಮನೆಯವ್ರ ಸಹಕಾರ ಅದು ಈ ಒಂದು ತೋಟಗಾರಿಕೆಯಲ್ಲಿ ತಮ್ಗೆ ಯಾವ ರೀತಿ ಇರ್ತಾರೆ? ಏ ನಮ್ಮ ಮನೆಯವ್ರ ಸಹಕಾರ ಏನ್ ಬಿಡಿ ಸರ್, ಗೊತ್ತು ಮೈತ್ರಿ ಏನು ಕಿರಿಕಿರಿ ಇಲ್ರಿ. ಯಾವ ನಾವು ಏನ್ ಮಾಡ್ತೀವಿ ಅಂದ ಅದಕ್ಕೆ ಹೆಸರಿ. ಮತ್ತೆ ನಾವು ಇಲ್ಲಾಗೆಲ್ಲ ಹೋಗಿ ನೋಡ್ಕೊಂಬರ್ದು, ಲೇಬರ್ ಹಚ್ಚಿದ್ರೆ ಅವ್ರ ಹಿಂಬಲ ಹೋಗಿ ಎಲ್ಲ ಕಸಕ್ಕೆ ಅವ್ರು ಹಚ್ಚಿದ್ರೆ ಅವ್ರ ಹಿಂಬಲ ಹೋಗಿ ನಿಂದುರುದು ಅವೆಲ್ಲ ಮಾಡ್ತಾರೆ ಸರ್. ಮನೆಯಲ್ಲಿ ದನ ಇದ್ರೆ ಅವಕ್ಕೆ ಮೇವು ಹಾಕುದು, ಅವು ಹೈನುಗಾರಿಕೆನ ಅವರ ಜವಾಬ್ದಾರಿ ಸರ್. ನಾವು ಮೇವು ತಂದು ಇಡುದು ಅಷ್ಟೇ ಸರ್. ಹೊಲ್ಲಾಗಿದ್ದ ಹುಲ್ಲು ಅದು ಕೊಕ್ಕೊಂಬಂದು ಹಾಕಿದ್ವಿ ಅಂದ್ರೆ ಅವರೆಲ್ಲ ಮೇಯಿಸುದು ಹಿಂಡುದು ಅವ್ರ ಜವಾಬ್ದಾರಿ ಸರ್. ನಮ್ಗೆ ಇನ್ನೊಂದು ದನ ಹೈನುಗಾರಿಕೆ ಜೊತೆಗೆ ನಾವು ಗ್ಯಾಸ್ ಪ್ಲಾಂಟ್ ಸಹಿತ ಮಾಡೀನಿ ಸರ್. ನಮ್ಮನೆಯಲ್ಲಿ ನಾವು ಈ HP ಗ್ಯಾಸ್, ಇಂಡಿಯನ್ ಗ್ಯಾಸ್ ಸಿಲಿಂಡರ್ ತಗೊಳಂಗಿಲ್ಲ, ಗೊಬ್ಬರ ಗ್ಯಾಸಿನ ಮೇಲೆ ನಮ್ಮನೆಯಲ್ಲಿ ಅಡಿಗೆ. ಮತ್ತೆ ನಮಗ್ ಗೊಬ್ಬರದ್ದು ಇದು ಹಾಕತ್ ಸರ್. ನಮಗ ಹೊಲ್ಲಾಗಿ ಈಗ ದನ ಎಷ್ಟು ಹೆಚ್ಚು ಮಾಡ್ತೀವಿ ಸರ್, ನಾವು ಗೊಬ್ಬರ ಬೇರೆ ಕಡೆ ಖರೀದಿ ಮಾಡಂಗಿಲ್ಲ. ನಮ್ದಾದ ಸ್ಲರಿ ಏನ್ ಬೀಳ್ತತಿ ಅದ್ರ ಬಡ್ಡೆ ಮಾತೀವಿ, ಎಲ್ಲ ತೆಂಗಿನಗರಿ ಬಾಳಿ ಗೆಜ್ಜಿ ಅದೆಲ್ಲ ಒಗದಿರ್ತೀವಿ, ಅದೆಲ್ಲ ಎರಿಹುಳ ಪರ್ಮಿಷನ್ ಕಚ್ಚರ್ ಅಲ್ಲಿ ಎರಿಹುಳದ ಗೊಬ್ಬರ ತಯಾರಾದಂಗ ಆಗಿಬಿಡ್ತತಿ. ನಮ್ಗೆ ವರ್ಷ ಕನಿಷ್ಠ ಒಂದ್ 3-4 ದನಕ್ಕೆ ಒಂದು 8-9 ಎಲ್ಲರ ಗೊಬ್ಬರ ಆಕತಿ. ಅಷ್ಟು ನಮ್ಮ ಹೊಲಕ್ಕೆ ಸಾಕಷ್ಟು ಆಕತಿ, ಎಷ್ಟು ಮಾಡ್ಕೊತಾ ಹೋಗ್ತೀವಿ ಸರಿ. ಮನೆಯವ್ರದ ಹೈನುಗಾರಿಕೆ ಇದ್ದು ಮತ್ತೆ ಅವ್ರು ಅವು ಇವು ಶಾವಿಗೆ ಮಿಷನ್ ಅವು ಏನೋ ಮಾಡಿದಾರೆ ಸರ್ ಮನೆಯಾಗ. ಅವನು ಆ ಲೇಬರ್ ಕರ್ಕೊಂಡು ಶಾವಿಗೆ ಮಾಡಿಸೋದು ಅದು ಮಾಡೋದು ಮಾಡ್ತಿರ್ತಾರೆ ಬೇಸಿಗೆ ಒಳಗೆ. ಒಂದು ಒಟ್ಟಾರೆ ಅವರು ಸಹಕಾರ ಬಹಳ ಅದರಿ. ಆಯ್ತು ರೀ. ಮತ್ತೆ ಆನಂದಗೌಡ್ರೆ, ತಾವು ಸಾಕಷ್ಟು ಮಾಹಿತಿ ನೀಡಿದ್ರಿ ಇಲ್ಲಿವರೆಗೆ. ತಮ್ಮ ಒಂದು ಸಮಾಜಕ್ಕೆ ಕಾರ್ಯ ಕೂಡ ಅದ ಅಂತ ಕೇಳಲ್ಪಟ್ಟಿವಿ. ಏನು ತಾವು ಏನ್ ಸಮಾಜಕ್ಕೆ ಏನು ತಮ್ಮ ಕೊಡುಗೆ? ಏನಿಲ್ಲ ಸರ್, ಸಮಾಜಕ್ಕೆ ಕೊಡುಗೆ ಏನಕ್ಕೇನು ಸರ್, ಊರಾಗ ಏನ್ ಇವು ಇದ್ದು ಅಂದ್ರೆ ಕಾರ್ಯಕ್ರಮಗಳು ಇದ್ರೆ ಭಾಗವಹಿಸ್ತೀವಿ ಸರ್, ಎಲ್ಲ ಮಾಡ್ತೀವಿ. ಮತ್ತೆ ನಾವು ದೇವನಾಳ ವ್ಯವಸಾಯ ಸೇವಾ ಪತ್ತಿನ ಸಹಕಾರಿ ಸಂಘಗಳ ಡೈರೆಕ್ಟರ್ ಅದೀನಿ ಸರ್. ಇನ್ನೊಂದು ಕಲಾದಿ ಒಳಗ ತೋಟಗಾರಿಕಾ ಬೆಳೆಗಾರ ಸಂಘ ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಕೀಮ್ ಐತೆ ಸರ್, ಅಲ್ಲೂ ಡೈರೆಕ್ಟರ್ ಅದೀನಿ ಸರ್. ಅಲ್ಲೂ ಏನಿದ್ದು ಎಲ್ಲ ಹೋಗುದು ಕೇಳುದು ಬರುದು ಎಲ್ಲ ಮಾಡ್ಕೊಂತ ಇದೀವಿ ಸರ್ ಇಷ್ಟ. ಮತ್ತೆ ತಮ್ಮ ತೋಟಕ್ಕೆ ಬೇರೆ ರೈತರು ಮಾಹಿತಿ ಕೇಳಕ್ಕೆ ಅದು ಬರ್ತಾರ್ರಿ? ಬರ್ತಾರೆ ಸರ್, ಬಂದಿರ್ತಾರ್ರಿ, ಕೇಳ್ತಾರ ಹೇಳ್ತಾರ, ನಾವು ಅವ್ರನ್ನ ಕೇಳ್ತೀವಿ. ನಮ್ ಸಂದರ್ಶನ ಕೇಳ್ತಕ್ಕಂತ ರೈತರು ಕೂಡ ತಮ್ಮ ತೋಟಕ್ಕೆ ಬರ್ಬೇಕಂದ್ರೆ ಯಾವ ರೀತಿ ಬರ್ಬೇಕ್ರಿ? ಸರ್ ಬಂದು ಇಲ್ಲಿ ನಮ್ ನಂಬರ್ ಅಂತೂ ಕೊಟ್ಟಿರ್ತೀರಿ ಸರ್ ನೀವು ಅವರಿಗೆ. ಬಂದ್ರೆ ಇಲ್ಲಿ ನಮ್ಗೆ ರೂಟ್ ಹೇಳ್ತೀವಿ ಸರ್, ಗದ್ದಿನಕೆರೆ ಕ್ರಾಶಿಗೆ ಬಂದು ಬಂದ್ರೆ ಸಾಕು ಸರ್. ಅವ್ರೇನ್ ತಮ್ಮ ವೆಹಿಕಲ್ ಇದ್ರೆ ಇದ್ರೆ ಹಿಂಗ್ ಬಂದೀವಿ ನಾವು ಅಂತಂದ್ರೆ ಹೋಗಿ ಕರ್ಕೊಂಡ್ ಬರ್ತೀವಿ ಸರ್. ಕರ್ಕೊಂಡ್ ಬಂದು ಅವ್ರಿಗೆ ನಮ್ ತೋಟಗಳು ಇಲ್ಲಿ ನಮ್ಮ ಏರಿಯಾ ಎಲ್ಲ ತೋರಿಸ್ಕೊಂಡು ಕಳಿಸ್ತೀವಿ ಸರ್. ತಮ್ಮ ನಂಬರ್ ಹೇಳ್ಬೋದಾ? ಹೇಳ್ಬಹುದು ಸರ್, ಹೇಳ್ಬಹುದು. 973-111-2599 ದೂರವಾಣಿ ಸಂಖ್ಯೆಯನ್ನು ಹೇಳ್ರಿ. 973-111-2599 ಕೇಳುಗರೆ ಬರೆದುಕೊಳ್ಳಿ, ದೂರವಾಣಿ ಸಂಖ್ಯೆಯನ್ನೊಮ್ಮೆ ಹೇಳ್ತೀನಿ. 9-3-1-1-1-2-5-99 ಈ ದೂರವಾಣಿ ಸಂಖ್ಯೆಗೆ ತಮ್ಗೆ ಯಾವ ಒಂದು ವೇಳೆಯಲ್ಲಿ ಕರೆ ಮಾಡಬಹುದು? ಬೇಕಾದಾಗ ಮಾಡಬಹುದು ಸರ್. ಎನಿ ಟೈಮ್ ಮೊಬೈಲ್ ಚಾಲು ಇರ್ತಾರೆ, ಯಾವಾಗ ಬೇಕಾದ್ರೂ ಮಾಡಬಹುದು ಸರ್. ಇಲ್ಲಿವರೆಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ತಿಳುಗರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಾವು ಇಷ್ಟೆಲ್ಲ ಮಾಹಿತಿಗಳನ್ನು ನಮ್ಮಿಂದ ಶೇಖರಣೆ ಮಾಡಿದಕ್ಕೆ ತಮಗೂ ತಮ್ಮ ಆಕಾಶವಾಣಿ ಕೇಂದ್ರ ಬಿಜಾಪುರ ಇವರಿಗೆ ಧನ್ಯವಾದಗಳು ಸರ್. ಇದುವರೆಗೆ ಬಾಗಲಕೋಟೆ ಜಿಲ್ಲೆಯ ಚಿಕ್ಕಸಂಶಿ ಗ್ರಾಮದ ಕೃಷಿ ಅನುಭವಿ ಆನಂದ್ಗೌಡ ತಿಮ್ಮನ್ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಎರಡು ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೇ ಔಷಧ ಸೇವಿಸಬೇಕು. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪುರುಷರಿಗಾಗಿ ಇರುವ ಕುಟುಂಬ ಕಲ್ಯಾಣ ಯೋಜನೆ ನೋ ಸ್ಕ್ಯಾಲ್ಪೆಲ್ ವ್ಯಾಸೆಕ್ಟಮಿ. ಪುರುಷರಿಗಾಗಿ ಸಂತಾನ ನಿರೋಧ ಸುಲಭ ಚಿಕಿತ್ಸೆ, ಶಸ್ತ್ರವಿಲ್ಲ, ಗಾಯವಿಲ್ಲ, ಹೊಲಿಗೆ ಇಲ್ಲ. ಚಿಕಿತ್ಸೆ 5-10 ನಿಮಿಷ ಮಾತ್ರ. ಲೈಂಗಿಕತೆಗೆ ಧಕ್ಕೆ ಇಲ್ಲ, ಅಡ್ಡ ಪರಿಣಾಮವಿಲ್ಲ, ಬೇಡದ ಗರ್ಭದ ಚಿಂತೆ ಇಲ್ಲ. ಎನ್ಎಸ್ವಿ ಚಿಕಿತ್ಸೆಗೆ ಸಂಪರ್ಕಿಸಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರ. ಎನ್ಎಸ್ವಿಗೆ ಒಳಗಾಗಿ ಸಮಾಜದ ಏಳ್ಗೆಗಾಗಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಾನಂದ ಶ್ರೀಶೈಲ್ ಮಠ್ ಮತ್ತು ತಂಡದವರಿಂದ ಸಂಪ್ರದಾಯ ಪದ. ಮೊದಲಿಗೆ ನೆಳದಿನ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆಳದಿನ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನ ಗಣಪ ಹುದಲಿಗೆ ಒಯ್ಯ ಬೇಡ. ಪದರಾಗ ಬಿದ್ದಿವ ನಿಮಗ ಗುದಮುರಿಗಿ ಬೀಳದಂಗ, ಪದರಾಗ ಬಿದ್ದಿವ ನಿಮಗ ಗುದಮುರಿಗಿ ಬೀಳದಂಗ, ಸದರದಿಂದ ಕಷ್ಟನೆಲ್ಲ ಪರಿಹರಿಸ ಪಾರ ಮಾಡೋ, ಸದರದಿಂದ ಕಷ್ಟನೆಲ್ಲ ಪರಿಹರಿಸ ಪಾರ ಮಾಡೋ. ಮೊದಲಿಗೆ ನೆನದಿನ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನ ಗಣಪ ಹುದಲಿಗೆ ಒಯ್ಯ ಬೇಡ. ವೇದ ಶಾಸ್ತ್ರ ಬಲ್ಲವಳಲ್ಲ ವಾದ ಮಾಡುದು ಗೊತ್ತೇ ಇಲ್ಲ, ವೇದ ಶಾಸ್ತ್ರ ಬಲ್ಲವಳಲ್ಲ ವಾದ ಮಾಡುದು ಗೊತ್ತೇ ಇಲ್ಲ, ನಂದ ಏಡಿ ಉಡಯ್ಯ ನಾನು ಹೋದಲ್ಲೆಲ್ಲ ಕೈ ಬಿಡಬೇಡ, ನಂದ ಹೇಳಿ ಹುಡಗಿಯ ನಾನು ಹೋದಲ್ಲೆಲ್ಲ ಕೈ ಬಿಡಬೇಡ. ಮೊದಲಿಗೆ ನೆನದಿನಿ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನಿ ಗಣಪ ಹುದಲಿಗೆ ಒಯ್ಯ ಬೇಡ. ಬುದ್ಧ ಹೇಳಿ ಹುಡಗಿಯ ನಾನು ಬುದ್ಧಿ ಕೂಡ ಸ್ವಾಮಿಯ ನೀನು, ಬುದ್ಧಿ ಹೇಳಿ ಹುಡಗಿಯ ನಾನು ಬುದ್ಧಿ ಕೂಡ ಸ್ವಾಮಿಯ ನೀನು, ಇದೇ ಬುದ್ಧಿ ಹೋದಲ್ಲೆಲ್ಲ ಹೇಳಿ ಬರುವ ಮಗಳೇ ನಾನು, ಇದೇ ಬುದ್ಧಿ ಹೋದಲ್ಲೆಲ್ಲ ಹೇಳಿ ಬರುವ ಮಗಳೇ ನಾನು. ಮೊದಲಿಗೆ ನೆನದಿನಿ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನಿ ಗಣಪ ಹುದಲಿಗೆ ಒಯ್ಯ ಬೇಡ. ಕಾಡಬೇಡ ತಂದೆ ಎನಗ ಕೂಡಿದಂತ ಈ ಸರಿ ಒಳಗ, ಕಾಡಬೇಡ ತಂದೆ ಎನಗ ಕೂಡಿದಂತ ಈ ಸರಿ ಒಳಗ, ನೋಡಿ ನಗುವ ಮಂದಿಯ ಮುಂದ ಮಾನ ಏಡಿ ಮಾಡಬೇಡ, ನೋಡಿ ನಗುವ ಮಂದಿಯ ಮುಂದ ಮಾನ ಏಡಿ ಮಾಡಬೇಡ. ಮೊದಲಿಗೆ ನೆನದಿನಿ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನಿ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನಿ ಗಣಪ ಹುದಲಿಗೆ ಒಯ್ಯ ಬೇಡ, ಮೊದಲಿಗೆ ನೆನದಿನಿ ಗಣಪ ಹುದಲಿಗೆ ಒಯ್ಯ ಬೇಡ. ಅಕ್ಕ ಮದುವೆ ನಿನ್ನ ಧ್ಯಾನ ಮಾಡುವೇನ ಪೂಜಾ, ಅಕ್ಕ ಮದುವೆ ನಿನ್ನ ಧ್ಯಾನ ಮಾಡುವೇನ ಪೂಜಾ, ಅಕ್ಕ ಮದುವೆ ನಿನ್ನ ಧ್ಯಾನ ಮಾಡುವೇನ ಪೂಜಾ, ಅಕ್ಕ ಮದುವೆ ನಿನ್ನ ಧ್ಯಾನ ಮಾಡುವೇನ ಪೂಜಾ. ಪ್ರತಿಯೊಳ ಜಗೂಡ ತೋಡಿ ಸತಿಪತಿ ನಿರ್ಮಲಗೆ ಕೃತಿಯೊಳಗ ಊಡ ತೋಡಿ ಸತಿಪತಿ ನಿರ್ಮಲರಿಗೆ ಸತಿಯಾಗಿ ಜನಸಿದಂತ ಸತಿಯಾಗಿ ಜನಸಿದಂತ ಮತಿವಂತ ಮಗಳೇ ಬಾರ ಅಕ್ಕ ಮದೇವಿ ನಿನ್ನ ಧ್ಯಾನ ಮಾಡುವೇನ ಪೂಜಾ ಅಕ್ಕ ಮದೇವಿ ನಿನ್ನ ಧ್ಯಾನ ಮಾಡುವೇನ ಪೂಜಾ ಅಕ್ಕ ಮದೇವಿ ನಿನ್ನ ಧ್ಯಾನ ಮಾಡುವೇನ ಪೂಜಾ ಅಕ್ಕ ಮದೇವಿ ನಿನ್ನ ಧ್ಯಾನ ಮಾಡುವೇನ ಪೂಜಾ ಬರಿಯ ನಿನ್ನ ಮದವಿಯನಾಗಿ ಅರಮನೆಯ ಕರಸಲಾಗಿ ದೊರೆಯ ನಿನ್ನ ಮದವಿಯ